ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ತರಂಗಾಂತರ 275.5 meters, 1090 kHz, ಎಫ್ಎಂ ಕಂಪನಾಂಕ 100.3 MHz ಮಂಗಳೂರು ಆಕಾಶವಾಣಿಯ ಪ್ರಸಾರ. ಸ್ವಲ್ಪ ಹೊತ್ತಿನಲ್ಲಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕಾಂಡ್ಲವನ ಕುರಿತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ದಿನೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ. ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 or 15 days ಮಿನಿಮಮ್ ಫಿಕ್ಸ್ಡ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2223 ಗೆ ಕರೆ ಮಾಡಿ. ಮೌಸಮ್ ಕೆ ಮುತಾಬಿಕ್ ಖಾನ್ ಪಾನ್ ಬದಲ್ನಾ ಹಮಾರಿ ಪರಂಪರಾ ಹೈ. ಹಲ್ಕಾ ಔರ್ ಪೌಷ್ಟಿಕ ಭೋಜನ ಗರ್ಮಿ ಕೆ ದಿನೋ ಮೇ ಸೆಹತ್ ಅಚ್ಚಿ ರಖತಾ ಹೈ. ಅಧಿಕ ಪಾನಿ ಕಿ ಮಾತ್ರಾ ವಾಲೆ ಮೌಸಮಿ ಫಲ್ ಔರ್ ಸಬ್ಜಿಯಾ ಶರೀರ ಕೋ ಠಂಡಾ ರಖತೆ ಹೈ. ಪ್ಯಾಜ್ ಕಾ ಸಲಾದ್ ಔರ್ ನಮಕ್ ಜೀರೆ ವಾಲಾ ಕಚ್ಚಾ ಆಮ್ ಜೈಸೆ ಪಾರಂಪರಿಕ ಉಪಚಾರ ತಾಪಘಾತ್ ಕೋ ರೋಕತೆ ಹೈ. ತಾಕತ್ ದೇನೆ ವಾಲೆ ಪ್ರಾಕೃತಿಕ ತರಲ್ ಜೈಸೆ ORS, ನಾರಿಯಲ್ ಪಾನಿ, ನಿಂಬೂ ಪಾನಿ, ಛಾಛ್, ಆಮ್ ಪನ್ನಾ, ಮೂಂಗ್ ಕಾ ಪಾನಿ ಪಿಯೆ. ಶರಾಬ್, ಚಾಯ್, ಕಾಫಿ ಔರ್ ಸಾಫ್ಟ್ ಡ್ರಿಂಕ್ ಟಾಲೆ. ಅತ್ಯಧಿಕ ನಮಕ್ ಮಸಾಲೆ, ತಲಾ ಹುವಾ ಔರ್ ಉಚ್ಚ ಪ್ರೋಟೀನ್ ವಾಲಾ ಭೋಜನ ಟಾಲೆ. ಬಾಸಿ ಖಾನಾ ನಾ ಖಾಯೆ. ಮಾಂಸಾಹಾರಿ ಲೋಗ್ ತಲೆ ಯಾ ಲಾಲ್ ಮಾಂಸ್ ಕಿ ಜಗಹ ಭುನಾ ಹುವಾ ಮಾಂಸ ಖಾಯೆ. ಅಚ್ಛಾ ಖಾಯೆ, ಸ್ವಸ್ಥ ರಹೆ, ಸುರಕ್ಷಿತ ರಹೆ. NDMA ಎವಂ IIPHG ದ್ವಾರಾ ಜನಹಿತ ಮಜಾರಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ನನ್ನ ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ, ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿಕೊಡಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ, ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನು ಭೀ ದಾರ ಸೂಜಿ ಏನು ಭೀ ಇತ್ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ, ಮಕ್ಕಳ ಎಜುಕೇಶನ್ ಭೀ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಕಾಂಡ್ಲವನ ಕುರಿತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ದಿನೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದಿನೇಶ್ ಕುಮಾರ್ ಅವರು. ಡಾಕ್ಟರ್ ದಿನೇಶ್ ಕುಮಾರ್ ಅವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ನಿರ್ದೇಶಕರು, ಪರಿಸರ ವಿಭಾಗ. ಮುಖ್ಯವಾಗಿ ಈ ದಿವಸ ನಾವು ಕಾಂಡ್ಲಾ ವನಗಳು, ಅದರ ಪ್ರಾಮುಖ್ಯತೆ ಮತ್ತು ಕಾಂಡ್ಲಾ ವನಗಳು ನಮಗೆ ಎಷ್ಟು ಉಪಯೋಗ ಅನ್ನೋದ್ರ ಬಗ್ಗೆ ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟರ್ ದಿನೇಶ್ ಕುಮಾರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ಕಾಂಡ್ಲಾವನ ಅನ್ನುವಂಥ ಶಬ್ದವನ್ನು ನಾವು ತುಂಬ ಕೇಳ್ತೇವೆ. ಹೌದು, ಈ ಕಾಂಡ್ಲಾವನ ಅಂದ್ರೆ ಏನು ಸರ್? ಇದು ಕಾಂಡ್ಲಾವನ ಅಂತ ಅಂದ್ರೆ ಇದು ಒಂದು ಸಸ್ಯ ಪ್ರಭೇದ. ಇದು ಉಪ್ಪು ನೀರು ಅಂಶ ಇರುವಲ್ಲಿ ಬರುವಂತಹ ನೀರಿನಲ್ಲಿ ನಿಂತು ಬೆಳೆಯುವಂತಹ ಏಕೈಕ ಒಂದು ಮರ ಅಂತ ಹೇಳ್ಬೋದು. ಬೇರೆ ಯಾವುದೇ ಜಾತಿಯ ಮರಗಳು ನೀರಿನಲ್ಲಿ ನಿಂತು ಉಪ್ಪಿನಂಶ ಇರುವಂತಹ ಪ್ರದೇಶದಲ್ಲಿ ನಿಂತು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಇದು ಒಂದು ವಿಶಿಷ್ಟ ಜಾತಿಯ ಸಸ್ಯ ವರ್ಗವಾಗಿರೋದ್ರಿಂದ ಇದು ಒಂದು ಕೊಂಡಿ ಇದ್ದಾಗೆ ಸಮುದ್ರ ಹಾಗೂ ಮತ್ತೆ ಭೂಮಿಯ ಮೇಲೆ ಬೆಳೆಯುವ ಎಲ್ಲಾ ಪ್ರಭೇದಗಳಿಗೆ ಒಂದು ಕೊಂಡಿ ಇದ್ದಾಗೆ ಸಮುದ್ರದ ನೀರಿನ ಉಪ್ಪಿನಂಶದಲ್ಲಿ ಮತ್ತೆ ಭೂಮಿಯಲ್ಲಿ ನಿಂತು ಬೆಳೆಯುವಂತಹ ಒಂದು ಮರವಾಗಿರೋದ್ರಿಂದ ಇದಕ್ಕೆ ಕಾಂಡ್ಲಾವನ ಅಂತ ಹೇಳ್ತಾರೆ. ಇದು ಸಾಮಾನ್ಯ ಕಾಣ್ಲಿಕ್ಕೆ ಯಾವ ತರ ಇರ್ತದೆ ಸರ್? ಇದು ನೋಡ್ಲಿಕ್ಕೆ ಒಂದು ರೀತಿಯಲ್ಲಿ ವಿಭಿನ್ನವಾದ ಒಂದು ಅಂದ್ರೆ ಎವರ್ ಗ್ರೀನ್ ಅಂತ ಹೇಳ್ತೇವೆ, ನಿತ್ಯ ಹರಿದ್ವರ್ಣ ಒಂದು ಸ್ವರೂಪವಾಗಿ ಮರಗಳಿವು. ಇವು ದೊಡ್ಡ ಮರಗಳು ಅನ್ನೋದಕ್ಕಿಂತ ಒಂದು ಸಾಧಾರಣ ಮಟ್ಟಿಗೆ ಮೀಡಿಯಂ ಟ್ರೀಸ್ ಅಂತಾನೆ ಹೇಳ್ತೀವಿ. ಸೊ ಇಂಥ ಮರಗಳು ಏನಾಗುತ್ತೆ, ಬೆಳಿಬೇಕಾದ್ರೆ ಅವು ಒಂದು ವಿಶಿಷ್ಟವಾದಂತಹ ಈ ಭೂಮಧ್ಯ ರೇಖೆ ಯಾ 23 ಡಿಗ್ರಿ ಮಧ್ಯಭಾಗದಲ್ಲಿ ಅಂದ್ರೆ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಪ್ರದೇಶ ಅಂತ ಏನು ಕರಿತೀವಿ ಭೂ ಪ್ರಪಂಚದಲ್ಲಿ, ಆ ಒಂದು ಭಾಗದಲ್ಲಿ ಮಾತ್ರ ಇದು ಬರುವಂತಹ ವಿಭಿನ್ನ ಜಾತಿಯ ಸಸ್ಯ ಪ್ರಭೇದಗಳಾಗಿವೆ. ಸರಿ, ಈಗ ಇದರಲ್ಲಿ ಪ್ರಭೇದಗಳು ಅಂತ ಹೇಳುವಾಗ ಏನೇನು ಪ್ರಭೇದಗಳಿದ್ದಾವೆ ಸರ್? ಇದರಲ್ಲಿ ಕಾಂಡ್ಲಾವನದಲ್ಲಿ ಸುಮಾರು 29 ಜಾತಿಯ ಪ್ರಭೇದಗಳು ಸಸ್ಯ ವರ್ಗಗಳಿದ್ದಾವೆ, ಅದರಲ್ಲೇ ಬರುವಂತಹ ಸಸ್ಯ ಪ್ರಭೇದಗಳಿದ್ದಾವೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಆದ್ರೆ ಒಂದು 16 ಪ್ರಭೇದಗಳು, ಇಡೀ ವಿಶ್ವದಲ್ಲಿ ಒಂದು 29 ಪ್ರಭೇದಗಳಿದ್ದಾವೆ. ಸಾಧಾರಣವಾಗಿ ಇದು ನಮ್ಮ ಸೌತ್ ಈಸ್ಟ್ ಏಷ್ಯಾದಲ್ಲಿ ತುಂಬಾ ಅತಿ ಹೆಚ್ಚಾಗಿ ಕಾಣ್ತೇವೆ, ಅದರಲ್ಲೂ ಸಹ ಇಂಡೋನೇಷ್ಯಾ, ಫಿಲಿಪೈನ್ಸ್ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಕಾಂಡ್ಲಾವನಗಳು ಕಾಣ್ತೇವೆ. ಅದರಲ್ಲೂ ಸಹ ಏನಾಗಿದೆ, ಕಡಲ ತೀರ ಪ್ರದೇಶಗಳಲ್ಲಿ. ಇದು ಸಾಧಾರಣ ಮಟ್ಟಿಗೆ ಬರೋದಾದ್ರೆ ಕಡಲ ತೀರ, ಇದಕ್ಕೆ ನದಿಗಳು ಸಮುದ್ರ ಸೇರುವ ಒಂದು ತಪ್ಪಲಲ್ಲಿ ಬರುವ ಬೆಳೆಯುವಂತಹ ಒಂದು ವನ. ಉಪ್ಪು ನೀರು ಸಿಹಿ ನೀರು ಹೋಗಿ ಎಲ್ಲಿ ಅದು ಮಿಕ್ಸ್ ಆಗಿ ಲವಣಾಂಶ ಒಂದು ಬೇರೆ ಬರ್ತದೆ ಆ ಒಂದು ಪ್ರದೇಶದಲ್ಲಿ ಮಾತ್ರ ಇದು ಬರೋದ್ರಿಂದ ಇದಕ್ಕೆ ಸಾಧಾರಣ ಮಟ್ಟಿಗೆ ತುಂಬಾ ಉಪ್ಪು ನೀರಲ್ಲೂ ಬರೋದಿಲ್ಲ, ತುಂಬಾ ಸಿಹಿ ನೀರಲ್ಲೂ ಬರೋದಿಲ್ಲ. ಲವಣಾಂಶ 15-30 ಲವಣಾಂಶ. ಈಗ ನಮ್ಮ ಉಪ್ಪು ನೀರು ತಗೊಂಡ್ರೆ ಸಮುದ್ರದ ನೀರು 35 ಲವಣಾಂಶ ಇದೆ, 35 PPT ಅಂತೇಳಿ. ಸೊ ಇದು ನಮ್ಮ ಬ್ರಾಕಿಶ್ ವಾಟರ್ ಅಂತ ಹೇಳ್ತೇವೆ, ನದಿ ಮತ್ತೆ ಸಮುದ್ರದ ನೀರು ಸೇರುವ ಪ್ರದೇಶವನ್ನ. ಆ ಬ್ರಾಕಿಶ್ ವಾಟರ್ ಅಲ್ಲಿ ಏನಿಲ್ಲ ಅಂತ ಅಂದ್ರೆ 15-30 PPT ಲವಣಾಂಶ ಇರುವ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಾಂಡ್ಲಾವನಗಳು ಬರ್ತದೆ. 5 PPT ನಂತರನೂ ಬರ್ತದೆ, ಮ್ಯಾಕ್ಸಿಮಮ್ ಬೆಳೆಯೋದು 15-30 PPT ಇರುವಂತ ಪ್ರದೇಶ. ಅಂದ್ರೆ 5 ಕಡಿಮೆ ಇದ್ರೂ ಬೆಳೆಯೋದು ಕಷ್ಟ, ಬೆಳೆಯೋದಿಲ್ಲ. 30 ಮೇಲೆ ಇದ್ರು ಕೂಡ ಬೆಳೆಯೋದಿಲ್ಲ, ಬೆಳೆಯೋದಿಲ್ಲ. ಆದ್ರಿಂದ ಇದಕ್ಕೆ 5-30 ಹೌದು ಹೌದು ರೇಂಜ್ ಇದೆ. ಹೌದು, ಈಗ ಇದನ್ನ ಮುಖ್ಯವಾಗಿ ನೀವು ಹೇಳಿದ್ರಿ ದಕ್ಷಿಣ ಏಷ್ಯಾದ ಕೆಲವು ರಾಷ್ಟ್ರಗಳಲ್ಲಿ ಇದನ್ನ ಕಾಣ್ತೇವೆ. ಈಗ ನಮ್ಮ ಭಾರತಕ್ಕೆ ಬರುವುದಿದ್ರೆ ಭಾರತದಲ್ಲಿ ಎಲ್ಲೆಲ್ಲಿದೆ? ಭಾರತದಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ನಮ್ಮ ಪೂರ್ವ ಕರಾವಳಿ ತೀರದಲ್ಲಿ ಸುಂದರ್ಬನ್ ಅಂತೇಳಿ ವೆಸ್ಟ್ ಬೆಂಗಾಲ್ ಇರುವಂತಹ ಅತಿ ದೊಡ್ಡ ಒಂದು ಕಾಂಡ್ಲಾವನ ಪ್ರದೇಶ. ಅದಾದ ನಂತರ ಮಹದಾಯಿ ರಿವರ್ ಒರಿಸ್ಸಾದಲ್ಲಿ ಅಲ್ಲಿ ಸಹ ಕಾಣ್ತದೆ, ಗೋದಾವರಿ ರಿವರ್ ಬೆಲ್ಟ್ ಅಲ್ಲಿ ಸಹ ಕಾಣ್ತದೆ, ಮತ್ತೆ ನಂತರ ಕೃಷ್ಣ ಗೋದಾವರಿ ಬೆಲ್ಟ್ ಅಲ್ಲೂ ಸಹ, ಮತ್ತೆ ಕಾವೇರಿ ಬೆಲ್ಟ್ ಅಲ್ಲಿ ನಮ್ಮ ಪೂರ್ವದಲ್ಲಿ ನೋಡೋದಾದ್ರೆ. ಪಶ್ಚಿಮ ಭಾಗದಲ್ಲಿ ನೋಡೋದಾದ್ರೆ ಕೇರಳದಲ್ಲಿ ಕಣ್ಣೂರು ಭಾಗದಲ್ಲಿ ಎಲ್ಲಿ ನದಿ ಹರಿದು ಸಮುದ್ರ ಸೇರ್ತವೆ, ನಂತರ ಕರ್ನಾಟಕದಲ್ಲಿ 14 ರಿವರ್ಗಳು ನಾವು ನಮ್ಮ ಅರಬಿಯನ್ ಸಮುದ್ರವನ್ನು ಸೇರ್ತವೆ. ಆ ಎಲ್ಲಾ ನದಿಗಳ ತಪ್ಪಲಿನಲ್ಲಿ ಎಲ್ಲಿ ಯಶ್ಚುರಿ ಬ್ರಾಕೆ ಅಂತ ಏನು ಹೇಳ್ತೀವಿ ಯಶ್ಚುರಿಯನ್ನು, ಆ ಪ್ರದೇಶಗಳಲ್ಲಿ ಇದು ಕಾಣ್ತದೆ, ಸಾಧಾರಣ ಮಟ್ಟಿಗೆ ಕಾಣ್ತದೆ. ಮತ್ತೆ ಗೋವಾದಲ್ಲೂ ಸಹ ಮಾಂಡೋವಿ ರಿವರ್ ಆ ಒಂದು ಭಾಗದಲ್ಲಿ ಸಮುದ್ರ ತೇರುವ ತೀರದಲ್ಲಿ ಕಾಣ್ತದೆ. ಮಹಾರಾಷ್ಟ್ರದಲ್ಲೂ ಸಹ ಮುಂಬೈ ಸಿಟಿ ತಾನೆ ಕ್ರೀಕ್ ಅಲ್ಲಿ, ಮತ್ತೆ ಗುಜರಾತ್ ಅಲ್ಲಿ ಸಹ, ಅಂದ್ರೆ ಎಲ್ಲಾ ಕಡಲ ತೀರ ಪ್ರದೇಶಗಳ ರಾಜ್ಯಗಳಲ್ಲಿ ಯಾವ್ಯಾವ್ದು ನದಿಗಳು ಹರಿತಾ ಹೋಗ್ತವೆ ಸಮುದ್ರ ಸೇರ್ತವೆ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಇದಾಗಿದೆ. ಇದು ತಾನಾಗಿ ಬೆಳೀತದ ಸರ್ ಅಥವಾ ನಾವು ಬೆಳೆಸಬೇಕಾಗ್ತದೆ? ಇದು ನ್ಯಾಚುರಲ್ ಆಗಿ ತಾನಾಗಿ ಸಹ ಬೆಳೀತದೆ, ತಾನಾಗಿ ಸಹ. ಯಾಕೆಂತಂದ್ರೆ ಅದನ್ನು ಬೀಜ ಆಗ್ತದೆ, ಬೀಜ ಮೊಳಕೆ ಹೊರದು ಕೋಡ್ಗಳು ಆಗ್ತಾ ಹೇಳ್ತೀವಿ, ಆ ಕೋಡ್ಗಳು ಬೆಳೆದು ನದಿಗೆ ಬಿದ್ದು ಮತ್ತೆ ತಿರ್ಗಾ ಗಿಡುವಂತ ಸಹಜ ಸ್ವಾಭಾವಿಕವಾಗೂ ಸಹ ಆಗ್ತವೆ. ನಾವು ನೆಟ್ಟು ಬೆಳೆಸೋದು ಸಹ ಅವಶ್ಯಕತೆ ಇದೆ. ಸೊ ಅವಶ್ಯಕತೆ ಇದೆ ಈಗಿನ ವಾತಾವರಣ ನೋಡಿದ್ರೆ. ಈಗ ನಾವು ಅದು ತಾನಾಗಿ ಬೆಳೀತದೆ ಹೇಳಿದ್ರೆ, ಈ 16 ಪ್ರಭೇದಗಳ ಬಗ್ಗೆ ನೀವು ಹೇಳಿದ್ದೀರಿ. 16 ಪ್ರಭೇದಗಳು ಇಲ್ಲೆಲ್ಲ ಇದ್ದವ ನಮ್ಮ ರಾಜ್ಯದಲ್ಲಿ? ಸುಮಾರು 16 ಪ್ರಭೇದಗಳು ಕರ್ನಾಟಕ ರಾಜ್ಯದಲ್ಲಿ ಕಾಣ್ತವೆ. ಅದರಲ್ಲೂ ಹೆಚ್ಚಾಗಿ 9 ಪ್ರಭೇದಗಳಿದವೆ. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳೋದಾದ್ರೆ ರೈಸೋಫೋರಾ ಮುಕ್ರೋನೇಟಾ ಅಂತ ಹೇಳಿ ರೈಸೋಫೋರಾ ಸ್ಪೀಶೀಸ್ಗಳಿದ್ದಾವೆ. ಅವಿಸೀನಿಯಾ ಸ್ಪೀಶೀಸ್ಗಳಿದ್ದಾವೆ. ಸೊನೆರೇಷಿಯಾ ಅಂತ ಅಂದ್ಬಿಟ್ಟು ಅದೊಂದು ಸ್ಪೀಶೀಸ್ ಇದೆ. ಬ್ರುಗೇರಿಯಾ ಅಂತ ಒಂದು ಸ್ಪೀಶೀಸ್ ಇದೆ. ಅಕೆಂಥೋಸ್ಪಮ್ ಅಂತೇಳಿ ಸ್ಪೀಶೀಸ್ ಇದೆ. ಸೊ ಇವೆಲ್ಲ ಜಾತಿಯ ಗಿಡಗಳು ಸಹ ನಮ್ಮಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿರುವಂತಹ ವ್ಯತ್ಯಾಸಗಳೇನಾದ್ರೂ ಇದ್ದಾವ? ತುಂಬಾ ಪ್ರತಿಯೊಂದು ಜಾತಿಯಲ್ಲೂ ಸಹ ವ್ಯತ್ಯಾಸ ಇದೆ. ಪ್ರತಿಯೊಂದು ಸಸ್ಯ ಪ್ರಭೇದಗಳು ನೀರಿನ ಮಟ್ಟ, ನೀರಿನ ಆಳದ ಮೇಲೆ ಅದು ಬೆಳೀತದೆ. ಅದರಲ್ಲೂ ನೀವು ನೋಡೋದಾದ್ರೆ ರೈಸೋಫೋರಾ ಅಂತ ನಾವೇನ್ ಹೇಳ್ತೀವಿ, ಅದು ಬೀಜ ಅಂತ ಹೇಳ್ತೀವಿ. ಬೀಜ ಮೊಳಕೆ ಒಡೆದು ಕೋಡ್ ಆಗ್ತದೆ. ಈಗ ಒಂದು ಇದರಲ್ಲಿ ನಾನು ಹೇಳಿದೆ ಹಾಗೆ ಕಾಂಡ್ಲವನಗಳು ವಿಶಿಷ್ಟವಾದ ಒಂದು ರಚನೆಯನ್ನ ಮಾಡಿಕೊಂಡಿದ್ದಾವೆ ಈ ಒಂದು ಕ್ಲೈಮೆಟಿಕ್ ಕಂಡೀಷನ್ಸ್ಗೆ ಮತ್ತೆ ಆ ವಾತಾವರಣಕ್ಕೆ ಅನುಗುಣವಾಗಿ ಒಂದುದಕ್ಕೆ. ಅದರಲ್ಲಿ ಪ್ರಮುಖವಾಗಿ ಅದು ರಚನೆ ಏನಂತ ಅಂದ್ರೆ ಸ್ಟಿಲ್ಟ್ ರೂಟ್ ಅಂತ ಹೇಳ್ತೇವೆ. ಸ್ಟಿಲ್ಟ್ ರೂಟ್ಸ್ ಅಂತ ಅಂತಂದ್ರೆ ಒಂದು ಕಾಂಡ್ಲವನದ ಕಾಂಡದಿಂದ ಮತ್ತೆ ಬೇರುಗಳು ಬಂದು ಊರುಗೋಲಾಗಿ ನಿಂತ್ಕೊಂತವೆ ನೀರಿನಲ್ಲಿ. ಸೊ ಅದೇ ರೀತಿಯಲ್ಲಿ ಏರಿಯಲ್ ರೂಟ್ಸ್ ಅಂತ ಹೇಳ್ತೀವಿ. ಏರಿಯಲ್ ರೂಟ್ಸ್ ಅಂತ ಮತ್ತೆ ನಮ್ಮ ಬ್ರಾಂಚಸ್ ಅಂತ ಏನ್ ಹೇಳ್ತೀವಿ, ಆ ಬ್ರಾಂಚಸ್ ಟೊಂಗೆಗಳಿಂದನೇ ಕೆಳಗಡೆ ಬರ್ತವೆ ಸಣ್ಣ ಮಟ್ಟದಲ್ಲಿ ಆಲದ ಮರದ ರೀತಿಯಲ್ಲಿ, ಆದ್ರೆ ಅವು ಭೂಮಿಗೆ ತಾಗೋದಿಲ್ಲ. ಸೊ ಆ ರೀತಿಯಲ್ಲೂ ಸಹ ಅದು ಬರ್ತದೆ, ಅದಕ್ಕೆ ಏರಿಯಲ್ ರೂಟ್ಸ್ ಅಂತ ಹೇಳ್ತೀವಿ. ಮತ್ತೊಂದು ಒಂದು ಅಡಾಪ್ಟೇಷನ್ ಮೆಕಾನಿಸಮ್ ಅಂದ್ರೆ ಇದು ನೆಮಟೋಫೋರ್ಸ್ ಅಂತ ಹೇಳ್ತೀವಿ. ನೆಮಟೋಫೋರ್ಸ್ ಅಂತಂದ್ರೆ ಉಸಿರಾಡುವ ಕೇಂದ್ರಗಳಾಗಿ ಇರ್ತವೆ ನೆಮಟೋಫೋರ್ಸ್ ಅಂತ ಹೇಳಿ. ಅದು ಬೇರಿನಿಂದ ಮೇಲೆ ಬಂದು ನೀರಿನ ಮೇಲೆ ಕಾಣ್ತಾ ಇರ್ತದೆ. ಅಂತ ಅಂದ್ರೆ ನೀರು ಅಂದ್ರೆ ಬೇರುಗಳು ಸಹ ಉಸಿರಾಡಬೇಕಾಗತ್ತೆ. ಸೊ ಆ ಗ್ಯಾಸ್ ಎಕ್ಸ್ಚೇಂಜ್ಗೋಸ್ಕರ ಇವು ನೆಮಟೋಫೋರ್ಸ್ ಆಗಿ ಮೇಲೆ ಬಂದು ಅದ್ರ ಮೂಲಕವಾಗಿ ಅವು ರೆಸ್ಪಿರೇಷನ್ ಅಥವಾ ಉಸಿರಾಟವನ್ನ ಪ್ರಾರಂಭಿಸ್ಕೊಂಡು, ಯಾಕೆಂದ್ರೆ ಅದು ಕಂಪ್ಲೀಟ್ ನೀರಿನಲ್ಲೇ ಇರೋದ್ರಿಂದ ಅದು ಒಂದು ಮಾಡಿಫಿಕೇಶನ್. ಮತ್ತೆ ಕೆಲವು ಮರಗಳಲ್ಲಿ ಬಟ್ರಸ್ ಅಂತ ಹೇಳ್ತೀವಿ. ಬಟ್ರಸ್ ಅಂತ ಅಂತಂದ್ರೆ ಒಂದು ಬುಡಕ್ಕೆ ಚಪ್ಪಟೆಯಾಗಿ ಬೆಳೆದಿರುವಂತಹ ಒಂದು ಕಾಂಡ. ಸೊ ಅದು ಸಹ ಬಟ್ರಸಸ್ ಈ ನಮ್ಮ ಇದರಲ್ಲಿ ಬ್ರುಗೇರಿಯಾ ಸ್ಪೀಶೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಈಗ ಬಟ್ರಸಸ್ ಕಾಣ್ತೇವೆ. ರೈಸೋಫೋರಾದಲ್ಲಿ ಸ್ಟಿಲ್ಟ್ ರೂಟ್ಸ್ ಕಾಣ್ತೇವೆ. ಅವಿಸೀನಿಯಾದಲ್ಲಿ ನಮ್ಮ ನೆಮಟೋಫೋರ್ಸ್ ಕಾಣ್ತೇವೆ. ಸೊ ಆ ರೀತಿಯಲ್ಲಿ ನಾನಾ ತರದ ಬದಲಾವಣೆ ಅಡಾಪ್ಟೇಷನ್ ಮೆಕಾನಿಸಮ್ಸ್ ನ ಈ ಒಂದು ಸಸ್ಯ ಪ್ರಭೇದ ಅಳವಡಿಸಿಕೊಂಡು, ಯಾಕೆ ಅಂತಂದ್ರೆ ಇದು ಒಂದೊಂದು ಕಾರಣಕ್ಕೆ ಒಂದೊಂದು ರೀತಿ ಅಳವಡಿಸ್ಕೊಂತದೆ. ಈಗ ರೈಸೋಫೋರಾ ಹೇಳೋದಾದ್ರೆ ಅದು ಸ್ಟಿಲ್ಟ್ ರೂಟ್ ಅಂತ ಏನ್ ಹೇಳ್ತೇವೆ, ಅದು ಊರ್ಗೋಲುಗಳು ಅಂತೇಳಿ. ಅದು ಅತಿಯಾದ ಒಂದು ನೀರಿನ ರಭಸ ಇರ್ತದೆ, ಯಾಕೆ ನದಿ ಹರಿವು ಹರಿವು ನೀರಿನಲ್ಲೇ ಬೆಳಿಬೇಕಿದು. ಸೊ ಹರಿವು ನೀರಿನಲ್ಲಿ ಬೆಳಿಬೇಕಾದ್ರೆ ಅದು ಊರ್ಗೋಲಾಗಿ ನಿಂತ್ಕೋಬೇಕಾಗತ್ತೆ ಸ್ಟ್ರಾಂಗ್ ಆಗಿ. ಅದ್ರ ಜೊತೆಯಲ್ಲಿ ಗಾಳಿಗೂ ಸಹ ತುಂಬಾ ವಿಂಡ್ ಸ್ಪೀಡ್ ಸಹ ಇರ್ತದೆ. ಆ ಗಾಳಿ ಸಹ ತಡ್ಕೊಳೋದಕ್ಕೋಸ್ಕರ ಈ ಊರ್ಗೋಲ್ಗಳು ಮತ್ತೆ ಸ್ಟಿಲ್ಟ್ ರೂಟ್ಸ್ ಅಂತ ಬರ್ತವೆ. ಸೊ ಹಾಗಾಗಿ ಆ ಒಂದು ಮರಕ್ಕೆ ಅಥವಾ ಗಿಡಕ್ಕೆ ಸಾಕಷ್ಟು ಸ್ಟಿಲ್ಟ್ ರೂಟ್ ಬರೋದ್ರಿಂದ ಅದು ಗಟ್ಟಿಯಾಗಿ ನೆಲೆ ಊರಿ ನಿಲ್ಲಿಕ್ಕಾಗತ್ತೆ ಹರಿಯುವ ನೀರಿನಲ್ಲಿ ಮತ್ತೆ ರಭಸ ಬೀಸುವ ಗಾಳಿಯಲ್ಲಿ. ಸೊ ಹಂಗಾಗಿ ಅದಕ್ಕೆ ಆ ಮೆಕಾನಿಸಮ್ ಬಂದಿದೆ. ಅದೇ ನೀವು ಅವಿಸೀನ್ಯದಲ್ಲಿ ನೋಡೋದಾದ್ರೆ ಅವಿಸೀನ್ಯದಲ್ಲಿ ನೆಮಟೋಫೋರ್ಸ್ ಅಂತ ಬರ್ತವೆ. ಅದು ಏನಂತಂದ್ರೆ ಅದಕ್ಕೆ ಈ ತರ ಊರ್ಗೋಲ್ಗಳು ಇರೋದಿಲ್ಲ, ನೋಡ್ಲಿಕ್ಕೆ ಮರನ ಇರ್ತದೆ. ಆದ್ರೆ ಅದು ಬೇರುಗಳಲ್ಲಿ ಅಂದ್ರೆ ನೀರಿನಲ್ಲೇ ಇರೋದ್ರಿಂದ ಅದಕ್ಕೆ ಉಸಿರಾಟಕ್ಕೋಸ್ಕರವಾಗಿ ಈ ಒಂದು ಬೇರಿನ ಮೆಂದೆ ಮೇಲೆ ಸ್ಟ್ರೈಟ್ ಆಗಿ ಒಂದು ಆರೋ ಮಾರ್ಕ್ ತರ ಮೇಲೆ ಬರ್ತದೆ. ಮೇಲೆ ಬಂದು ಅದು ಅದರಲ್ಲಿ ಅದು ಉಸಿರಾಟವನ್ನ ಪ್ರಾರಂಭಿಸಿಕೊಂಡು ಅದು ಬ್ರೀದಿಂಗ್ ರೂಟ್ಸ್ ಅಂತ ಹೇಳ್ತೀವಿ. ಸೊ ಅದು ನೆಮಟೋಫೋರ್ಸ್ ಅವಿಸೀನ್ಯದಲ್ಲಿ ಬರ್ತದೆ. ಸೊ ಅದೇ ತರ ಬಟ್ರಸ್ ಟೈಪ್ ನಮ್ಮ ಬ್ರುಗೇರಿಯಾದಲ್ಲಿ ಅಂತ ಹೇಳಿದೆ. ಆ ಬ್ರುಗೇರಿಯಾ ಸ್ಪೀಶೀಸ್ ಅಲ್ಲಿ ಅದಕ್ಕೆ ಈ ರೀತಿಯಲ್ಲಿ ಊರುಗೋಲ್ಗಳಿಲ್ಲ ಅಥವಾ ಒಂದು ನೆಮಟೋಫೋರ್ಸ್ ಇಲ್ಲ. ಅದು ಮರ ಸ್ಟ್ರಾಂಗ್ ಇರಬೇಕಾದ್ರೆ ಮತ್ತೆ ಅದೊಂದು ಚಪ್ಪಟೆ ಆಗೋ ರೀತಿಯಲ್ಲಿ ಕಾಂಡವೇ ಮಾರ್ಪಾಡಾಗಿ ಸ್ಟ್ರಾಂಗ್ ಆಗಿ ನಿಲ್ಲಿಕ್ಕೆ ಒಂದು ಶಕ್ತಿ ಕೊಡ್ತದೆ. ಸೊ ಇವೆಲ್ಲದೂ ಸಹ ಒಂದೊಂದು ಸ್ಪೀಶೀಸ್ ಸಹ ಅವನ್ನ ಅಲ್ಲಿಗೆ ಬೇಕಾದಂತಹ ಅಡಾಪ್ಟೇಷನ್ ಮೆಕಾನಿಸಮ್ಸ್ ಅಲ್ಲಿ ಬೆಳೀತಾ ಹೋಗ್ತವೆ. ಸೊ ಹಾಗಾಗಿ ಪ್ರತಿಯೊಂದು ಪ್ರಭೇದಗಳಿಗೂ ಒಂದು ವಿಶಿಷ್ಟತೆ ಇದೆ. ಅದ್ರ ಜೊತೆಯಲ್ಲಿ ಉಪ್ಪಿನಂಶದಲ್ಲೇ ಬೆಳೆಯೋದ್ರಿಂದ ಉಪ್ಪನ್ನ ಎಲೆ ಮೂಲಕ ಅದು ಹೊರಗಾಗ್ತವೆ. ಎಲೆಯ ನಮ್ಮ ಸ್ಟೊಮ್ಯಾಟೊ ಅಂತ ಏನ್ ಹೇಳ್ತೀವಿ, ಆ ಸ್ಟೊಮ್ಯಾಟೊ ಮೂಲಕವಾಗಿ ಆ ಉಪ್ಪಿನಂಶವನ್ನ ಹೊರಗಾಗ್ತವವು. ಸೊ ಆತರ ಪ್ರತಿಯೊಂದು ಸಹ ಗಿಡ ಪ್ರಭೇದಗಳು ಇಲ್ಲಿ ಏನ್ ಬೆಳೀತವೆ, ಅತಿ ವಿಶಿಷ್ಟವಾದಂತಹ ಗಿಡ ಪ್ರಭೇದಗಳು. ಮತ್ತೆ ಇದೆಲ್ಲೂ ಸಹ ಇಡೀ ಪ್ರಪಂಚದಲ್ಲಿ ಆ ಒಂದು ದೇಶಗಳಲ್ಲಿ ಮಾತ್ರ, ಬಿಟ್ರೆ ಮೇರೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಇವನ್ನ. ಈಗ ಇದು ಎಷ್ಟು ಎತ್ತರಕ್ಕೆ ಬೆಳೆಯುವಂತಹ ಗಿಡಗಳು ಸರ್? ಸುಮಾರು ಸಾಧಾರಣವಾಗಿ ಇದು ಒಂದು 15 ಇದರಿಂದ 35 ಮೀಟರ್ ತನಕ ಬೆಳೀಬಹುದು. ಹಾ, ಅಲ್ಲಿ ತನಕ ಬೆಳೀತವೆ. ನಮ್ಮ ನಿಮ್ಮ ಕುಂದಾಪುರ ಪಂಚಗಂಗಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಕಾಂಡ್ಲ ಪ್ರದೇಶ ಇದೆ. ಈಗ ಈ ಭಾಗದಲ್ಲಿ ನೋಡೋದಾದ್ರೆ ಅಲ್ಲಿ ನೀವು ನೋಡಿದ್ರೆ ನಮ್ಮ ಬ್ಯಾಕ್ ವಾಟರ್ ಕೋಡಿಗೆ ಹೋಗ್ಬೇಕಾದ್ರೆ ಅಲ್ಲಿ ಸಾಧಾರಣವಾಗಿ 15-30 ಮೀಟರ್ಗಿಂತ ಜಾಸ್ತಿ ಎತ್ತರವಾಗಿ ಬೆಳೆದಿದ್ದಾವೆ. ಆದರೆ ಇದು ಯಾವಾಗಲೂ ಸಹ ಒಂದು ಗುಂಪು ಗುಂಪಾಗಿ ಬೆಳೀತದೆ, ಸೋಂಪಾಗಿ ಯಾವಾಗಲೂ ಸಹ ನಿತ್ಯ ರೀತಿಯಲ್ಲೇ ಇರುತ್ತದೆ. ಸೊ ಅದು ಇದರ ವಿಶಿಷ್ಟತೆ. ಈಗ ಈ ಕಾಂಡ್ಲಾ ವನ ದಿವಸ ಅಂತ ಒಂದು ಆಚರಿಸ್ತೇವೆ, ಇದು ಯಾಕಾಗಿ, ಯಾವ ಇದರ ಪ್ರಾಮುಖ್ಯತೆ ಬಗ್ಗೆ? ಕಾಂಡ್ಲವನ ದಿವಸವನ್ನ ಜುಲೈ 26, 2016 ಪ್ರಾರಂಭಿಸಿದ್ರು. ಇದು ಯುನೆಸ್ಕೋ ಅಂತ ಒಂದು ಸಂಸ್ಥೆ, ಯುನೈಟೆಡ್ ನೇಷನ್ ಎಜುಕೇಷನ್ ಅಂಡ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತೇಳಿ ಈ ಒಂದು ಸಂಸ್ಥೆ ಒಂದು 2015 ಈಕ್ವೆಡಾರ್ ಅಂತ ಅಂದ್ಬಿಟ್ಟು ಒಂದು ಸೆಂಟ್ರಲ್ ಅಮೆರಿಕದಲ್ಲಿ ಬರುವಂತಹ ದೇಶ, ಆ ದೇಶದಲ್ಲೂ ಸಹ ಕಾಂಡ್ಲವನಗಳು ಯಥೇಚ್ಛವಾಗಿದ್ದಾವೆ. ಕಾಂಡ್ಲವನಗಳ ಒಂದು ಪ್ರಾಮುಖ್ಯತೆಯನ್ನು ಅರ್ತುಕೊಂಡು ಅದ್ರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ಬೇಕು, ಅದು ತುಂಬ ನಶಿಸಿ ಹೋಗ್ತಾ ಇದೆ, ಅದು ಅಳಿವಿನಂಚಿನಲ್ಲಿದೆ ಅಂತ ಮನಗೊಂಡು ಈಕ್ವೆಡಾರ್ ಕೊಟ್ಟಂತಹ ಪ್ರಪೋಸಲ್ನ ಯುನೆಸ್ಕೋದವರು 2016 July 26 ವಿಶ್ವ ಕಾಂಡ್ಲಾ ದಿನಾಚರಣೆಯನ್ನು ಆಚರಿಸಬೇಕು ಅಂತೇಳಿ, ಹಾಗಾಗಿ 118 ಕಂಟ್ರಿಗಳು ಈ ಒಂದು ಕಾಂಡ್ಲಾ ಇರುವಂಥ ಪ್ರದೇಶಗಳಲ್ಲಿ ಯಾವುದಾದ್ರು ದೇಶಗಳು ಬರ್ತವೆ ಅವೆಲ್ಲವೂ ಈ ಒಂದು ಆವತ್ತಿನ ದಿನ ವಿಶ್ವ ಕಾಂಡ್ಲಾ ದಿನ ಪರಿಸರವನ್ನು ಆಚರಿಸ್ತವೆ. ಯಾತಕ್ಕೆ ಅಂತಂದರೆ ಅದರದ್ದು ಕೊಡುಗೆ ಅಪಾರವಾಗಿದೆ ಈ ಒಂದು ಮಾನವನ ಅಳಿವು ಉಳಿವಿಗೆ. ಅದರ ಜೊತೆಯಲ್ಲಿ ಅದೊಂದು ವಿಶಿಷ್ಟ ಸಸ್ಯ ಪ್ರಭೇದ ವರ್ಗ, ಅದು ಬೇರೆಲ್ಲೂ ಬರಲಿಕ್ಕೆ ಸಾಧ್ಯತೆಗಳಿಲ್ಲ. ಅದು ಆ ಥರ ವಾತಾವರಣ ಸೃಷ್ಟಿಯಾದಂತಹ ಪ್ರದೇಶಗಳಲ್ಲಿ ಮಾತ್ರ, ನದಿ ಮತ್ತು ಸಮುದ್ರ ಸೇರುವ ತಪ್ಪಲಿನಲ್ಲಿ, ಅದರಲ್ಲೂ ಸಹ ಮಿಶ್ರ ಒಂದು ಬ್ರಾಕಿಶ್ ವಾಟರ್ ಅಂತ ಏನು ಹೇಳ್ತೀವಿ ಆ ಪ್ರದೇಶದಲ್ಲಿ, ಅದು ಎಲ್ಲ ರೀತಿಯಲ್ಲಿ ಅನುಕೂಲಗಳಿದ್ದಲ್ಲಿ ಮಾತ್ರ ಒಂದು ಕಾಂಡ್ಲಾ ಬೆಳಿಬೇಕಾದ್ರೆ ಒಂದು ನದಿಯಲ್ಲಿ ಬರುವಂತಹ ಮರಳು ಮಿಶ್ರಿತ ಜೇಡಿ ಮಣ್ಣಾಗಬೇಕು. ಜೇಡಿ ಮಣ್ಣು ಬೇಕೇ ಬೇಕು ಅದಕ್ಕೆ, ಅದು ಇಲ್ದೇ ರಾಕೀಸ್ ಒಂಥರ ಹಾರ್ಡ್ ಪ್ಯಾನಲ್ಲಿ ಬರೋದಿಲ್ಲ. ಸೊ ಅದ್ರ ಜೊತೆಯಲ್ಲಿ ನದಿಯ ನೀರು ಮತ್ತು ಸಮುದ್ರ ನೀರು ಮಿಕ್ಸ್ ಆಗುವಲ್ಲಿ ಆ ಒಂದು ಅವಕಾಶ ಸಿಕ್ಕಲ್ಲಿ ಮಾತ್ರ, ಎಲ್ಲ ಕಡೆನೂ ಅದು ಬರೋದಿಲ್ಲ. ಮತ್ತೆ ಅದು ನೀವು ನೋಡಿದ್ರೆ ನದಿಯಲ್ಲೂ ಸಹ ಅದು ನದಿ ದಂಡೆಯ ಪಕ್ಕದಲ್ಲಿ ಬೆಳೀತಾ ಇರ್ತದೆ, ಇಲ್ಲ ಅಂತಂದ್ರೆ ದ್ವೀಪಗಳ ಸುತ್ತ ಬೆಳೀತಾ ಇರ್ತದೆ, ಮತ್ತೆ ಜಾಸ್ತಿ ಲ್ಯಾಂಡ್ವರ್ಡ್ ಸೈಡು ಇರೋದಿಲ್ಲ. ಸೊ ಹಾಗಾಗಿ ಅದೊಂದು ವಿಶಿಷ್ಟವಾದ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ಅದರ ಅಳಿವು ಉಳಿವು ಅದು ಕೊಡುಗೆ ಅಪಾರವಾಗಿದೆ ಈ ಒಂದು ಪ್ರಕೃತಿಗಾಗಲಿ ಮತ್ತೆ ಹವಾಮಾನ ಬದಲಾವಣೆ ಪರಿಸ್ಥಿತಿಯಲ್ಲಿ. ಹಾಗಾಗಿ ಅದರೊಂದು ಜನರಿಗೆ ಅರಿವು ಮೂಡಿಸ್ಬೇಕು ಅಂತೇಳಿ ಆ ಒಂದು ಜುಲೈ 26 ರಿಂದ 2016 ಪ್ರಾರಂಭಗೊಂಡಿದ್ದು, ಈ ಜುಲೈ 26 ಸಹ ನಾವು ಎಲ್ಲ ದೇಶದ ಈ ದೇಶಗಳು ಸಹ ಆಚರಣೆ ಮಾಡ್ತಾ ಹೋಗ್ತಾರೆ. ಈಗ ಇದು ಹವಾಮಾನದ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ನೀವು ಒಂದು ಮಾತು ಹೇಳಿದ್ರಿ, ಏನು ಪಾತ್ರ ವಹಿಸ್ತದೆ ಸರ್? ಹವಾಮಾನದಲ್ಲಿ ನಾವು ಹೇಳೋದಾದ್ರೆ ಪ್ರಕೃತಿಯಲ್ಲಿ ಈಗ ಸಾಕಷ್ಟು ಏರುಪೇರುಗಳನ್ನ ನೋಡ್ತಾ ಇದ್ದೇವೆ, ಬದಲಾವಣೆಗಳು ಕಾಣ್ತಾ ಇದ್ದೇವೆ. ಅದರಲ್ಲೂ ಸಹ ಈ ನಮ್ಮ ಸಮುದ್ರ ಮಟ್ಟ ಏರಿಕೆ ಮತ್ತೆ ಸುಂಟರ್ಗಾಳಿಗಳು, ಸುನಾಮಿಗಳು, ಸೈಕ್ಲೋನ್ಸ್ ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಕರಾವಳಿ ತೀರ ಪ್ರದೇಶಗಳು ಈ ಎಲ್ಲ ಇದಕ್ಕೆ ತುತ್ತಾಗ್ತಾ ಇರೋ ಸಂದರ್ಭದಲ್ಲಿ ಈ ಒಂದು ಕಾಂಡ್ಲಾವನ ಏನಿದೆ ಇದೊಂದು ರಕ್ಷಾ ಕವಚವಾಗಿ ನಮಗೆ ಸಹಾಯ ಮಾಡುತ್ತೆ. ನದಿ ಉಕ್ಕಿ ಹರಿಬೇಕಾದ್ರೆ ನದಿ ದಡಗಳು ಕುಸಿದು, ಮನೆಗಳು ಕುಸಿದು, ಅಥವಾ ಅಗ್ರಿಕಲ್ಚರ್ ಜಾಗಗಳೆಲ್ಲ ನದಿ ಪಾಲಾಗಿ ಮಣ್ಣು ಪಾಲಾಗೋದನ್ನ ಇದು ಸವಳಿಕೆಯನ್ನು ತಪ್ಪಿಸುತ್ತೆ. ಮೊದಲಾಗಿ ಅದು ದಿಬ್ಬ ನದಿ ದಿಬ್ಬಗಳನ್ನು ಹಿಡಿದಿಟ್ಕೊಳುತ್ತೆ. ಇದು ಯಾಕೆಂತಂದ್ರೆ ನಾನು ಈಗ ಆಗಲೇ ಹೇಳಿದಾಗೆ ಊರುಗೋಲುಗಳ ಒಂದು ಬೇರು ಪ್ರವಾಹ ಇದ್ದದು, ಬೇರುಗಳು ಬೆಳೀತಾ ಹೋಗ್ತವೆ. ಹಾಗಾಗಿ ಇದು ಒಂದು ನೆಟ್ವರ್ಕ್ ಆಗಿ ಬೆಳೆಯೋದ್ರಿಂದ ನದಿ ದಡಗಳು ಸವಳಿಕೆ ಆಗೋದಿಲ್ಲ. ಅದ್ರ ಜೊತೆಯಲ್ಲಿ ಎಷ್ಟೇ ನೀರು ಪ್ರವಾಹಗಳು ಉಕ್ಕಿ ಬಂದರೂ ಸಹ ಇದು ತಡೆಗೋಡೆಯಾಗಿ ನಿಲ್ಲೋದ್ರಿಂದ ಜನರಿಗೆ, ಜನರ ಒಂದು ಅವ್ರ ವಾಸ ಸ್ಥಾನಕ್ಕೆ ತೊಂದರೆ ಮಾಡೋದಿಲ್ಲ, ಅದನ್ನ ರಕ್ಷಣೆ ಮಾಡುತ್ತೆ. ಅದ್ರ ಜೊತೆಯಲ್ಲಿ ವಿಶ್ವದಲ್ಲೇ ಎಲ್ಲ ಒಂದು ಎಕೋಸಿಸ್ಟಮ್ ಅಥವಾ ಪರಿಸರದಲ್ಲಿ ವನಗಳನ್ನ ನೋಡಿದ್ರೆ ಕಾಂಡ್ಲಾ ವನಕ್ಕೆ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್, ಇಂಗಾಲ ಡೈಆಕ್ಸೈಡ್ ಅನ್ನ ಹಿಡಿದಿಟ್ಕೊಳ್ಳುವ ಶಕ್ತಿ ಇದೆ. ಇದು ಅದು ನಿತ್ಯ ಹರಿದ್ವರ್ಣ ಸಹ ಆಗಿರೋದ್ರಿಂದ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ನ ಹಿಡಿದಿಟ್ಕೊಳುತ್ತೆ, ಅತಿ ಹೆಚ್ಚು ಆಕ್ಸಿಜನ್ನ ಕೊಡುತ್ತೆ. ಹಾಗಾಗಿ ಇದು ತುಂಬ ವಿಶಿಷ್ಟವಾಗಿ ಮತ್ತೆ ಈ ರೀತಿ ನದಿ ಸಂರಕ್ಷಣೆ ಮತ್ತೆ ನಮ್ಮ ಪ್ರಕೃತಿಗಳು ವಿಕೋಪ ಆದಾಗ ತುಂಬಾ ಸುಂಟರಗಾಮಲಿ, ಈಗ ನಮಗೆ ಒರಿಸ್ಸಾದಲ್ಲಿ ಸಾಕಷ್ಟು ಸೈಕ್ಲೋನ್ಸ್ ಎಲ್ಲ ಬರ್ತದೆ. ಆ ಸೈಕ್ಲೋನ್ಸು ಅಥವಾ ಸುಂಟರಗಾಳಿಗಳೆಲ್ಲ ಬಂದಾಗ ನಮಗೆ ಅತಿ ಹೆಚ್ಚು ಪ್ರೊಟೆಕ್ಷನ್ ಕೊಟ್ಟಿರೋದು ಆ ಒಂದು ಪ್ರದೇಶಕ್ಕೆ ಕಾಂಡ್ಲವನಗಳು. ಎಲ್ಲೆಲ್ಲಿ ಕಾಂಡ್ಲವನಗಳು ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾವೆ, ಚೆನ್ನಾಗಿ ಬೆಳೆದಿದ್ದಾವೆ, ಉಲುಸಾಗಿ ಬೆಳೆದಿದ್ದಾವೆ, ಅಂಥ ಪ್ರದೇಶಗಳು ಯಾವುದೇ ಥರದ್ದು ಡ್ಯಾಮೇಜ್ ಆಗಲಿಲ್ಲ, ಡ್ಯಾಮೇಜ್ಗಳು ಕಡಿಮೆ ಆಗ್ತದೆ. ಸೊ ಹಾಗಾಗಿ ಪ್ರಕೃತಿ ವಿಕೋಪಗಳನ್ನು ತಡೆದಿಟ್ಟುವ ಶಕ್ತಿ ಇದಕ್ಕೊಂದಿದೆ. ಅದರ ಜೊತೆಗೆ ಇದು ಮೀನುಗಾರರಿಗೂ ಕೂಡ ಸಹಾಯ ಮಾಡ್ತದೆ ಅಂತ ಹೇಳಿ ನಾವು ಕೇಳಿದ್ದೇವೆ. ಅದರ ಉಪಯುಕ್ತತೆ ನೋಡ್ತಾ ಹೋದ್ರೆ ಹಲವಾರು ಉಪಯುಕ್ತ ಇದ್ದಾವೆ. ಈ ಮೀನುಗಾರರಿಗೆ ಅದೊಂದು ಮಿತ್ರವಾಗಿ, ಈಗ ಎರೆಹುಳು ರೈತ ಮಿತ್ರ ಹೇಗೆ ಹೇಳ್ತೀವೋ, ಕಾಂಡ್ಲವನಗಳು ಮೀನುಗಾರನ ಮಿತ್ರ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಮೀನು ತನ್ನ ಸಂತಾನೋತ್ಪತ್ತಿಯನ್ನ ಅಲ್ಲಿ ಅಭಿವೃದ್ಧಿ ಮಾಡುತ್ತೆ. ಮೀನುಗಳಿಗೆ ಹೋಲಿಸಿಕೆ ಮಾಡೋದು ನೋಡಿದ್ರೆ ಮೀನುಗಳಿಗೆ ಒಂದು ಕಾಂಡ್ಲವನ ಒಂದು ತಾಯಿಯ ಇದ್ದಾಗೆ, ನರ್ಸಿಂಗ್ ಮದರ್ ಅಂತ ಹೇಳ್ತೇವೆ. ಸೊ ಅಂತ ಒಂದು ನರ್ಸರಿ ಅಂತಂದ್ರೆ ಈ ಮೀನುಗಳು ಸಮುದ್ರದಿಂದ ಬಂದು ನದಿಯ ಭಾಗಕ್ಕೆ ಬಂದು ತನ್ನ ಮೊಟ್ಟೆಗಳನ್ನು ಸಂತಾನೋತ್ಪತ್ತಿಯನ್ನು ಈ ಕಾಂಡ್ಲವನದಲ್ಲಿ ಮಾಡಿ ಹೋಗ್ತದೆ. ಯಾತಕ್ಕೆ ಅಂತ ಅಂದರೆ ಕಾಂಡ್ಲವನದ್ದು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಯಾರೂ ಸಹ ಮೀನುಗಾರಿಕೆ ಮಾಡಲಿಕ್ಕಾಗೋದಿಲ್ಲ, ಯಾಕೆಂದರೆ ಅದೊಂದು ನೆಟ್ವರ್ಕ್ ಆಗಿ ಬೆಳೆಯೋದ್ರಿಂದ ಯಾರೂ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ರಭಸವಾಗಿ ಹರಿಯುವ ನೀರು ಅಲ್ಲಿ ತಟವಾಗಿ ಇರ್ತದೆ, ಅಲ್ಲಿ ಆ ಒಂದು ವೇವ್ಸ್ ಇರಂತ ಇರೋದಿಲ್ಲ, ಪರಿಣಾಮ ತಿಳಿಯಾಗೇ ಇರೋದ್ರಿಂದ ಮರಿಗಳು ಅಲ್ಲಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೊಂದು ಏನಂತಂದರೆ ಸಣ್ಣ ಮೀನುಗಳ ಸ್ಥಿತಿಲಿ ಬಂದಾಗ ಅತಿ ಹೆಚ್ಚು ಲವಣಾಂಶ ಅದಕ್ಕೆ ಆಗೋದಿಲ್ಲ, ಹಾಗಾಗಿ ಅದಕ್ಕೆ ಆ ಲವಣಾಂಶನೂ ಸಹ ಕಡಿಮೆ ಇರಬೇಕು. ಆ ಕಡಿಮೆ ಇರುವ ಲವಣಾಂಶ ಪ್ರದೇಶ ಈ ಒಂದು ಮ್ಯಾಂಗ್ರೂವ್ ಜಾಗದಲ್ಲಿ, ಕಾಂಡ್ಲವನಗಳ ಜಾಗದಲ್ಲಿ ಸಿಗ್ತದೆ. ಸಣ್ಣ ಮರಿಗಳಿದ್ದಾಗ ಲವಣಾಂಶ ಕಡಿಮೆ ಇರಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಅಲ್ಲಿ ಕಾಂಡ್ಲವನಗಳು ಯಾಕೆ ನರ್ಸಿಂಗ್ ಮದರ್ ಅಂತ ಹೇಳ್ತೀವಿ ಅಂತಂದರೆ, ಒಂದು ಎಲ್ಲ ಥರದ್ದು ಪ್ರಕೃತಿ ವಿಕೋಪಗಳ ಜೊತೆಯಲ್ಲಿ ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತದೆ, ಮೀನುಗಾರರಿಂದ ಹಿಡಿಯೋದನ್ನು ತಪ್ಪಿಸುತ್ತೆ. ಅದ್ರ ಜೊತೆಯಲ್ಲಿ ಅದರಿಂದ ಬೀಳುವಂತಹ ಎಲೆಗಳೇನಿದೆ ಅದು ಒಂದು ಡೆಟ್ರೈಟಸ್ ಫುಡ್ ಚೈನ್ ಅಂತ ಹೇಳ್ತೀವಿ, ಅಂತ ಅಂದರೆ ಅದರಿಂದ ಆಹಾರ ಸಿಗುತ್ತೆ. ಕಾಂಡ್ಲ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ನಮ್ಮ ಫೈಟೋಪ್ಲಾಂಕ್ಟನ್ಸ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಒಂದು ಆಲ್ಗೆ ಮತ್ತು ಇದೆಲ್ಲ ಆ ಸಮೂಹಗಳಲ್ಲಿ ಬೆಳೆಯೋದ್ರಿಂದ ಸಣ್ಣ ಮೀನುಗಳಿಗೆ ಆಲ್ಗೆ ಅಂತ ಒಂದು ಫೈಟೋಪ್ಲಾಂಕ್ಟನ್ನೇ ತಿಂದು ಬದುಕೋದದು. ಸೊ ಹಂಗಾಗಿ ಅವು ಅಲ್ಲಿ ಆ ಒಂದು ಸಣ್ಣದಿದ್ದಾಗ ಅದನ್ನೇ ಅವಲಂಬಿಸಿಕೊಂಡು ಅದರಲ್ಲೇ ಅದ್ರ ನೆರಳಲ್ಲೇ ಅದರ ಆಶ್ರಯದಲ್ಲೇ ಬೆಳೆದು ದೊಡ್ಡದಾದ ನಂತರ ಅವು ಸಮುದ್ರಕ್ಕೆ ಸೇರ್ತವೆ ಮೀನುಗಳು. ಅದು ಒಂದು ರೀ. ಒಂದು ಎರಡನೇದು ನೀವು ನೋಡಿದಾಗ ಏಡಿ ಮತ್ತು ನಮ್ಮ ಸೀಗಡಿಗಳು, ಏಡಿ ಮತ್ತು ಸೀಗಡಿಗಳೇನಿದ್ದಾವೆ ಅವು ತನ್ನ ಜೀವನದ 50% ವೃತ್ತಿಯನ್ನು ಅದು ಕಾಂಡ್ಲವನದಲ್ಲೇ ಇರ್ತದೆ, 50% ಲೈಫನ್ನು ಅಲ್ಲಿ ಕಳೀತದೆ. ಯಾತಕ್ಕೆ ಅಂತಂದರೆ ಏಡಿ ಮತ್ತು ಇದು ಏನಿದೆ ಇವೆರಡಕ್ಕೂ ಸಹ ಈ ಮೆಕ್ಕಲು ಮುಳ್ಳು ಅಂತ ಹೇಳ್ತೀವಿ, ಸಮುದ್ರದ ನದಿಯಿಂದ ಹರಿದು ಬರೋ ಮೇಲಿಂದ ಹರಿದು ಬರೋ ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ನ್ಯೂಟ್ರಿಯೆಂಟ್ ಡೆಟ್ರೈಟಸ್ ಫುಡ್ ಚೈನ್ ಅಂತ ಹೇಳ್ತೀವಿ, ಅದು ಆ ಎಲೆಗಳು ಅದೆಲ್ಲ ಕೊಳ್ತು ಅದು ಸಹ ಅದು ಆಹಾರವಾಗಿ ಇವು ತಿನ್ನೋದ್ರಿಂದ ಇವಕ್ಕೆ ಅದೇ ಆಶ್ರಯವಾಗಿದೆ. ಸೊ ಹಾಗಾಗಿ ಏಡಿ ಮತ್ತು ನಮ್ಮ ಸೀಗಡಿಗಳೇನಿದ್ದಾವೆ ಅವು 50% ಅಲ್ಲೇ ಕಳೀತವೆ. ಅವಕ್ಕೆ ಮ್ಯಾಂಗ್ರೂವ್ ಇಲ್ಲದೆ ಹೋದರೆ ಸಂತಾನೋತ್ಪತ್ತಿನೂ ಸಹ ಅದರದ್ದು ಶೇಕಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮೀನುಗಾರಿಕೆ ವೃದ್ಧಿ ಆಗಬೇಕು ಅಂದರೆ ಕಾಂಡ್ಲವನಗಳನ್ನು ರಕ್ಷಣೆ ಮಾಡೋದು, ಕಾಂಡ್ಲವನಗಳನ್ನ ಉಳಿಸ್ಕೊಳ್ಳೋದು, ಕಾಂಡ್ಲವನ ಹೆಚ್ಚು ಮಾಡೋದು ಅತಿ ಮುಖ್ಯವಾಗಿದೆ. ಎಷ್ಟೋ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಕಾಂಡ್ಲವನಗಳು ಇದಾಗ್ತಿದ್ದಾವೆ ಅಂದರೆ ಮೀನುಗಾರಿಕೆ ಉತ್ಪತ್ತಿ ಕಡಿಮೆ ಆಗ್ತಿದೆ, ಮೀನು ಸಿಗ್ತಾ ಇಲ್ಲ ಮೀನುಗಾರರಿಗೆ. ಅದರದ್ದು ಒನ್ ಆಫ್ ದಿ ಇದು ಕಾರಣ ಅಂತ ಅಂದರೆ ನಮ್ಮ ಕಾಂಡ್ಲವನಗಳು ಪ್ರದೇಶಗಳು ಕಡಿಮೆ ಆಗ್ತಿದ್ದಾವೆ. ಸೊ ಹಾಗಾಗಿ ಆ ಮೀನು ಅಭಿವೃದ್ಧಿ ಮುಂತಿನ ಸಂತಾನೋತ್ಪತ್ತಿ ಕೇಂದ್ರಗಳು ಸಹ ಕಡಿಮೆ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಈಗ ಈ ಕಾಂಡ್ಲವನಗಳು ಹೆಚ್ಚಾಗಬೇಕು, ಹೆಚ್ಚು ಮಾಡುವ ಬಗ್ಗೆ ಹೇಗೆ? ಕಾಂಡ್ಲವನಗಳನ್ನು ಹೆಚ್ಚು ಮಾಡೋದಕ್ಕೆ ಸರ್ಕಾರ ನಮ್ಮ ಅರಣ್ಯ ಇಲಾಖೆ ಸಾಕಷ್ಟು ಕ್ರಮಗಳನ್ನು ವಹಿಸ್ತಾ ಇದ್ದೇವೆ. ಎಲ್ಲೆಲ್ಲಿ ಈಗ ಮಡ್ ಫ್ಲ್ಯಾಟ್ಸ್ ಅಂತ ಹೇಳ್ತೇವೆ ನದಿ ಪಾತ್ರದಲ್ಲಿ ದ್ವೀಪಗಳ ಥರ ಒಂದು ದ್ವೀಪದ ಒಂದು ಬೌಂಡ್ರಿಗಳಲ್ಲಿ ಮತ್ತು ಮಡ್ ಫ್ಲ್ಯಾಟ್ಸ್ ಅಂತ, ಮಡ್ ಫ್ಲ್ಯಾಟ್ಸ್ ಅಂತ ಅಂದರೆ ನದಿ ಹರಿವು ಅಂತಂದರೆ ಭರತ ರೇಖೆ ಇಳಿತ ರೇಖೆ ಲೋ ಟೈಡ್ ಟೈಮಲ್ಲಿ ಆ ಒಂದು ನದಿ ಪಾತ್ರ ಮೇಲೆ ಬರ್ತದೆ, ಮೇಲೆ ಕಾಣ್ತದೆ. ಸೊ ಅಂಥವನ್ನು ಮಡ್ ಫ್ಲ್ಯಾಟ್ಸ್ ಅಂತ ಹೇಳ್ತೀವಿ. ಅವು ಸೂಕ್ತವಾದ ಪ್ರದೇಶಗಳು ಕಾಂಡ್ಲವನ್ನು ನೆಡಲಿಕ್ಕೆ. ಸೊ ಅಂಥ ಪ್ರದೇಶಗಳಲ್ಲಿ ಗುರುತಿಸಿಕೊಂಡು ಎಲ್ಲಿ ಅದು ನೀರಿಗೆ ಅಡಚಣೆ ಆಗದೇ ಇರೋದ್ರಲ್ಲ ನೀರನ್ನು ಸರಾಗವಾಗಿ ಅರಲಿಕ್ಕೆ ಬಿಟ್ಟು ಅಂಥ ಪ್ರದೇಶಗಳಲ್ಲಿ ಕಾಂಡ್ಲವನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ, ನೆಡ್ತಾ ಇದ್ದೀವಿ ಹೊಸದಾಗಿ ಹೊಸ ಹೊಸ ಇದರಲ್ಲಿ ಸ್ಕೀಮ್ಗಳಲ್ಲಿ. ಮೊನ್ನೆ ತಾನೇ ಒಂದು ಮಿಸ್ಟಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಜೂನ್ ನಮ್ಮ 5ನೇ ತಾರೀಕು ಪ್ರತಿ ಈ ವರ್ಷದಲ್ಲಿ ಮಿಸ್ಟಿ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಮಿಸ್ಟಿನೂ ಸಹ ಈ ಒಂದು ಮ್ಯಾಂಗ್ರೂವ್ ಬಗ್ಗೆ ಅತಿ ಹೆಚ್ಚು ಅರಿವು ಮೂಡಿಸೋದಕ್ಕೋಸ್ಕರ ಒಂದು ಸೆಂಟ್ರಲ್ ಗೌರ್ಮೆಂಟ್ ತಗೊಂಡಂತಹ ಒಂದು ಕಾರ್ಯಕ್ರಮ. ಸೊ ಅದರಲ್ಲೂ ಸಹ ಸಾಕಷ್ಟು ಈ ಮ್ಯಾಂಗ್ರೂವ್ ಕಾಂಡ್ಲವನಗಳನ್ನು ಅಭಿವೃದ್ಧಿ ಮಾಡಬೇಕು, ಕಾಂಡ್ಲವನಗಳನ್ನು ಉಳಿಸ್ಬೇಕು, ಕಾಂಡ್ಲವನಗಳ ಬಗ್ಗೆ ಜನರಿಗೆ ಸಾಕಷ್ಟು ಅರಿವು ಮೂಡಿಸಿ ಅವರ ಸಹಭಾಗಿತ್ವದಲ್ಲಿ ಅದನ್ನು ಕಾಪಾಡಬೇಕು ಅನ್ನೋದು ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಸಹ ನಾವು ಕಾಂಡ್ಲವನಗಳನ್ನ ನೆಡುತೋಪುಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಒಂದು ನಮಗೆ ಅಲ್ಲಿ ಕಂಡುಬರುವಂಥ ಸಮಸ್ಯೆ ಏನಂತಂದರೆ ಅದು ಎಲ್ಲದೂ ಸಹ ಸರ್ಕಾರಿ ಸ್ಥಳಗಳಾಗಿರೋದ್ರಿಂದ ಅದಕ್ಕೆ ಪ್ರೊಟೆಕ್ಷನ್ ಕೊಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಮತ್ತು ಇನ್ನೊಂದೇನಾಗುತ್ತೆ, ಅದು ಕೆಲವೊಮ್ಮೆ ಮೀನುಗಾರರು ಸಣ್ಣ ಮೀನುಗಾರರು ನದಿಯಲ್ಲಿ ಇಡಬೇಕಾದ್ರೆ ಇದು ಸ್ವಲ್ಪ ಆ ಮಟ್ಟದಲ್ಲಿ ಅದು ತೊಂದರೆ ಆಗ್ತದೆ. ಅಂದರೆ ಅವರು ಬಲೆಗಳಾಗಿದಾಗ ಆ ಕೋಡುಗಳೇನೇ ನೆಟ್ಟಿರ್ತೇವೆ ಆ ಕೋಡುಗಳೆಲ್ಲ ಕಿತ್ಕೊಂಡ್ಬರ್ತದೆ. ಸೊ ಹಾಗಾಗಿ ಅದರದ್ದು ಸರ್ವೈವಲ್ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಇವೆಲ್ಲದೂ ಸಹ ಅಡೆತಡೆಗಳು ಸಹ ಇರೋದ್ರಿಂದ ಆದರೂ ಸಹ ಅರಣ್ಯ ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳು ಹಾಕ್ಕೊಂಡು ಕಾಂಡ್ಲವನ ಅಭಿವೃದ್ಧಿ ಪಡಿಸೋದಕ್ಕೆ ಕ್ರಮ ವಹಿಸ್ತಾ ಇದೆ. ಅಂತ ಹೇಳಿದ್ರೆ ನೀವು ಈ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಈ ತರದ ಬೇರೆ ಬೇರೆ ದಿನಾಚರಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೀವು ಹಾಕೊಳ್ತಾ ಇದ್ದೀರಿ. ಹೌದು ಹೌದು ಹೌದು ಹೌದು ಹೌದು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಿದ್ರೆ ಈ ಕಾಂಡ್ರಾ ವನಗಳು ಪರಿಸರವನ್ನ ಕಾಪಾಡುವ ಒಂದು ಜಾಗಗಳು ಅಂತ ಹೇಳ್ಬೋದು, ಜಾಗಗಳು ಅಂತಾನೆ ಹೇಳ್ಬೋದು. ಅದ್ರ ಜೊತೆಯಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಒಂದು ಮೀನು ಸಂತಾನೋತ್ಪತ್ತಿ ಮತ್ತು ಮೀನುಗಾರಿಕೆಗೆ ಅದು ಕೊಡುವಂತಹ ಕೊಡುಗೆ, ಅದ್ರ ಜೊತೆಯಲ್ಲಿ ಕಾಂಡ್ಲಾವನಗಳು ಒಂದು ರೀತಿಯಲ್ಲಿ ನಮ್ಮ ಎಲ್ಲ ಥರದ ಪಕ್ಷಿಗಳ ಸಮೂಹವೇ ಸೇರುವಂತಹ ಕೇಂದ್ರ ಪಕ್ಷಿಗಳು. ಯಾಕೆಂತಂದರೆ ಪಕ್ಷಿಗಳು ನಮ್ಮ ಮೀನುಗಳ ಮೇಲೆ ಅವಲಂಬಿತವಾಗಿರ್ತವೆ. ಎಷ್ಟೋ ಶೋರ್ ಲೈನು ಕೋಸ್ಟಲ್ ಬರ್ಡ್ಸ್ ಎಲ್ಲ ನೀವು ನೋಡಿದ್ರೆ ಮೀನುಗಳ ಮೇಲೆ ಅವಲಂಬಿತವಾಗಿರ್ತವೆ. ಆದರೆ ಅವಕ್ಕೆ ಒಂದು ಆಸರೆ ಬೇಕು, ಮತ್ತು ಅವಕ್ಕೆ ಸಂತಾನೋತ್ಪತ್ತಿ ಗೂಡು ಕಟ್ಟಿ ಒಂದು ಅಕ್ಕಿ, ಆ ಗೂಡು ಕಟ್ಟೋದಕ್ಕೆ ಆವಾಸ ಸ್ಥಾನ ಇದು ಕೊಡುತ್ತೆ ಮ್ಯಾಂಗ್ರೂವ್, ಮ್ಯಾಂಗ್ರೂವ್ಸ್ ಅಥವಾ ಕಾಂಡ್ಲಾವನಗಳು ಏನಂತ ಹೇಳ್ತೀವಿ. ಮತ್ತು ಎಲ್ಲ ಥರದ ಪಕ್ಷಿಗಳು ಸಹ ಅದರಲ್ಲಿ ಮೀನುಗಳನ್ನ ಹಿಡ್ಕೊಂಡು ಅಲ್ಲೇ ಕಾಲ ಕಳೀತವೆ. ದೊಡ್ಡ ಕಾಂಡ್ಲಾವನ ನಾನು ಸುಂದರ್ಬನ್ನಲ್ಲಿ ಇದೆ ಅಂತ ಹೇಳಿದೆ, ವೆಸ್ಟ್ ಬೆಂಗಾಲಲ್ಲಿ. ಆ ಸುಂದರ್ಬನ್ ಅಂತ ಒಂದು ದೊಡ್ಡ ಕಾಂಡ್ಲಾವನ ಪ್ರದೇಶದಲ್ಲಿ ಬೆಂಗಾಲ್ ಟೈಗರ್ ರಿಸರ್ವ್ ಸಹ ಆಗಿರುತ್ತದೆ. ಸೊ ಹಾಗಾಗಿ ಒಂದು ಕಾಂಡ್ಲಾವನ ಬರೀ ಪಕ್ಷಿಗಳಿಗಷ್ಟೇ ಅಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳಿಗೂ ಸಹ ಈ ದೇಶದ ಒಂದು ಏನದು ನ್ಯಾಷನಲ್ ಅನಿಮಲ್ ಟೈಗರ್ ಅಂತ ಏನು ಹೇಳ್ತೀವಿ, ಆ ವೆಸ್ಟ್ ಬೆಂಗಾಲ್ ಟೈಗರ್ ಸಹ ಒಂದು ಕೇಂದ್ರವಾಗಿ ಸುಂದರ್ಬನದಲ್ಲಿ ಅಲ್ಲಿ ಈ ಕಾಂಡ್ಲಾವನದಲ್ಲೇ ಇದೆ. ಅದು ಸಹ ಮೀನುಗಳನ್ನ ತಿಂದ್ಕೊಂಡು ಅಥವಾ ಮೀನು ಅಂದರೆ ಜಲಚರಗಳೇನಿದೆ ಅದ್ರ ಮೇಲೆ ಅವಲಂಬಿಸಿಕೊಂಡು ಕಾಂಡ್ಲಾವನದಲ್ಲಿ ಬೆಳೀತಾ ಇದೆ. ಹಾಗಾಗಿ ಕಾಂಡ್ಲಾವನಗಳು ಪ್ರಾಣಿ ಪಕ್ಷಿಗಳಿಗೆ ಎಲ್ಲದಕ್ಕೂ ಸಹ ಆಸರೆಯಾಗಿ ಪರಿಣಮಿಸಿದೆ. ಸೊ ಅದೊಂದು ದೊಡ್ಡ ಕೊಡುಗೆ ಪ್ರಾಣಿ ಪಕ್ಷಿಗಳಲ್ಲಿ ಈ ರೀತಿಯಲ್ಲಿ ನೋಡೋದಾದ್ರೆ. ಅಂದ್ರೆ ಜನರಿಗೆ ಮುಖ್ಯವಾಗಿ ಈ ಕಾಂಡ್ಲಾವನ ದಿನಾಚರಣೆಯ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ಬಯಸ್ತೀನಿ? ಕಾಂಡ್ಲಾವನ ದಿನಾಚರಣೆಯ ಸಂದರ್ಭದಲ್ಲಿ ಅದರಲ್ಲೂ ಸಹ ಅತಿ ಹೆಚ್ಚಾಗಿ ಮೀನುಗಾರರು, ಯಾಕೆಂತಂದರೆ ನಮ್ಮ ಕಡಲ ತೀರಗಳಲ್ಲಿ ಜನರಲ್ಲಿ ನಾವು ಮೀನುಗಾರರುಗಳು ಜಾಸ್ತಿ, ಮತ್ತು ಈ ಪ್ರದೇಶದಲ್ಲಿ ಮೀನುಗಾರಿಕೆಯನ್ನು ಸಹ ಜಾಸ್ತಿ ಇರ್ತದೆ. ಎಲ್ಲಿ ಕಾಂಡ್ಲಾ ಇರ್ತದೆ ನೀವೀಗ ನೋಡಿರ್ಬೋದು, ಕಾಂಡ್ಲಾ ವನಗಳು ಎಲ್ಲೆಲ್ಲಿರ್ತವೆ ಅಲ್ಲಿ ಮಸಲ್ ಕಲ್ಚರ್ ಅಂತ ಮಾಡ್ತಾರೆ. ಮಸಲ್ ಕಲ್ಚರ್ ಅಂತೇಳಿ ಅವಳಗಳ ಇದ್ರದ್ದು ಬರ್ತದೆ, ಅದರದ್ದು ಕಲ್ಚರ್ ಅಲ್ಲಿ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಈ ನಮ್ಮ ಕೇಜ್ ಕಲ್ಚರ್ ಅಂತ ಮಾಡ್ತಾರೆ. ಈ ಕೇಜನ್ನು ನಿರ್ಮಾಣ ಮಾಡಿಬಿಟ್ಟು ಆ ಕಾಂಡ್ಲಾ ಪ್ರದೇಶಗಳಲ್ಲೇ ಕೇಜ್ಗಳು ಇಟ್ಟಿರ್ತಾರೆ ನೀರು. ಯಾಕೆಂತಂದರೆ ಕಾಂಡ್ಲಾ ಪ್ರದೇಶಗಳು ನಾನು ಆಗಲೇ ಹೇಳಿದಾಗೆ ಮೀನುಗಳ ಸಂತಾನೋತ್ಪತ್ತಿ ಕೇಂದ್ರ. ಸೊ ಹಾಗಾಗಿ ಅಲ್ಲಿ ಮೀನುಗಳನ್ನು ಸಾಕಾಣಿಕೆ ಮಾಡೋದು ಏನು ಅಡ್ವಾಂಟೇಜ್ ಅಂದರೆ ಅಲ್ಲಿಗೆ ಬೇಕಾದಂಥ ಆಹಾರ ಮೀನುಗಳಿಗೆ ಸಿಗ್ತದೆ. ಕೇಜಲ್ಲಿಟ್ಟರೂ ಸಹ ಅದು ನೀರು ಪರಿಸರ ಏನಿದೆ ಅದು ಅದಕ್ಕೆ ಆಹಾರವನ್ನು ಒದಗಿಸ್ಕೊಡುತ್ತೆ. ಅದರ ಜೊತೆಯಲ್ಲಿ ಮತ್ತು ನಮ್ಮ ಮೀನುಗಾರರು ನೀವು ಯಾವುದೇ ನದಿ ಭಾಗದಲ್ಲಿ ಹೋಗಿ ನೋಡಿದಾಗ ಎಲ್ಲೆಲ್ಲಿ ಕಾಂಡ್ಲಾ ವನಗಳಿದ್ದಾವೆ ಆ ಕಾಂಡ್ಲಾ ವನಗಳ ಸುತ್ತುಗಳಲ್ಲಿ ಈ ಒಂದು ಬುಟ್ಟಿ ಇಡ್ತಾರೆ. ಈ ನಮ್ಮ ಏಡಿಗಳನ್ನ ಹಿಡಿಯೋದಕ್ಕೆ ಏನು ಮಾಡ್ತಾರೆ ಅಂತಂದರೆ ಕೋಳಿ ಕಾಲು ಅಥವಾ ವೇಸ್ಟ್ ಏನಿರ್ತದೆ ಅದನ್ನ ಅದರೊಳಗಡೆ ಹಾಕಿ ಆ ಬುಟ್ಟಿಯನ್ನು ಕಾಂಡ್ಲಾ ಕೇಂದ್ರಗಳಲ್ಲಿ ಕಾಂಡ್ಲಾ ವನಗಳ ಹತ್ರ ಇರ್ತವೆ. ಯಾಕೆಂದರೆ ಈಗಾಗಲೇ ನಾನು ಹೇಳಿದೆ ಕಾಂಡ್ಲಾ ವನಗಳಲ್ಲಿ ಏಡಿಗಳು ಅತಿ ಹೆಚ್ಚಾಗಿ ಜೀವನವನ್ನು ಮಾಡ್ತವೆ ಅಂತೇಳಿ. ಸೊ ಆ ಏಡಿಗಳು ಈಗ ತುಂಬ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಸಹ ಇರೋದ್ರಿಂದ ಬೇಡಿಕೆ ಸಹ ಜಾಸ್ತಿ ಇರೋದ್ರಿಂದ ಆ ಏಡಿಗಳು ಅಲ್ಲಿ ಲಭ್ಯ ಆಗ್ತದೆ ಅಂತ ಮೀನುಗಾರರಿಗೆ ಗೊತ್ತಿರೋದ್ರಿಂದ ಅವನ್ನ ಅಲ್ಲಿ ಇಟ್ಟುಬಿಟ್ಟು ಅವನ್ನ ಒಂದು ಟೂ ಅವರ್ಸ್ ಥ್ರೀ ಅವರ್ಸ್ ಬಿಟ್ಟು ನಂತರ ಕಲೆಕ್ಟ್ ಮಾಡ್ತಾರೆ. ಆಗ ಸಾಕಷ್ಟು ಏಡಿಗಳು ಪ್ರಮಾಣ ಸಿಗ್ತದೆ. ಸೀಗಡಿಗಳನ್ನ ಅಲ್ಲಿಂದ ತೆಗಿತಾರೆ. ಮತ್ತೆ ನಮ್ಮ ಈ ಚಿಪ್ಪುಗಳು ಇರುವಂತಹ ಎಲ್ಲವೂ ಸಹ ಕಾಂಡ್ಲಾ ಪ್ರದೇಶಗಳಲ್ಲೇ ಸಿಗುವಂಥದ್ದು. ಎಷ್ಟೋ ಮೀನುಗಾರರು ಕಾಂಡ್ಲಾ ಏರಿಯಾಗಳಲ್ಲೇ ಕಾಂಡ್ಲಾ ಪ್ರದೇಶಗಳಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಆ ಮೀನುಗಳನ್ನ ಹಿಡಿದು ಆ ಚಿಪ್ಪುಗಳನ್ನ ತೆಗೆದು ಅದನ್ನೇ ಮಾಡ್ತಾ ಇದೆ. ಹಾಗಾಗಿ ಕಾಂಡ್ಲಾವನಗಳು ನಮ್ಮ ಮೀನುಗಾರರ ದೃಷ್ಟಿಯಿಂದ ಮೀನಿನ ಸಂತಾನೋತ್ಪತ್ತಿ ಕೇಂದ್ರಗಳಾಗಿರೋದ್ರಿಂದ ಮತ್ತು ಅದ್ರ ಜೊತೆಯಲ್ಲಿ ಸಾಕಷ್ಟು ಈ ಹವಾಮಾನ ಬದಲಾವಣೆ ವಿಪರೀತ್ಯಗಳನ್ನು ತಡೆಗೋಡೆಯಾಗಿ ರಕ್ಷಾ ಕವಚವಾಗಿ ಸಹ ಅದು ಕೆಲಸ ಮಾಡೋದ್ರಿಂದ ನಾವು ಅದರದ್ದು ಉದ್ದೇಶಗಳು ಅಥವಾ ಅದರ ಇಂಪಾರ್ಟೆನ್ಸ್ ಇವತ್ತು ಗೊತ್ತಾಗಲಿಕ್ಕಿಲ್ಲ. ಒಂದು ಯಾವುದಾದ್ರು ಚಂಡಮಾರುತಗಳು ಸುನಾಮಿಗಳು ಅಪ್ಪಳಿಸಿದಾಗ ಕಾಪಾಡುವಂಥ ಶಕ್ತಿ ಏನಿದೆ ಅದು ಯಾವ ಬೇರೆ ಯಾವುದೇ ಇದಕ್ಕೂ ಇದಿಲ್ಲ. ಹಾಗಾಗಿ ಇವೆಲ್ಲ ಕಡಿಮೆ ಹಾಗಾಗಿ ಅವೆಲ್ಲ ದೃಷ್ಟಿಯಿಂದ ಕಾಂಡ್ಲಾವನಗಳನ್ನ ರಕ್ಷಣೆ ಮಾಡಬೇಕು, ಕಾಂಡ್ಲಾವನ ಕಾಪಾಡಬೇಕು, ಕಾಂಡ್ಲಾವನಗಳನ್ನ ಅಭಿವೃದ್ಧಿಪಡಿಸಬೇಕು. ನಮ್ಮ ಉಪ್ಪಿನ ಕುದುರು ಅಂತೇಳಿ ಕುಂದಾಪುರದಲ್ಲಿ ಒಬ್ಬ ಕೃಷಿಕ ಅಂದರೆ ಮೀನುಗಾರ ಕೃಷಿಕ, ಅವನು ಸೀಗಡಿಯನ್ನು ಬೆಳೀತಾ ಇದ್ದ. ಅವನೊಂದು ದೊಡ್ಡ ಪಾಂಡ್ ಮಾಡಿ ಸೀಗಡಿ ಬೆಳೀತಾ ಇದ್ದ. ನಾನು ಸುಮಾರು ಪಾಂಡ್ಗಳನ್ನ ಆ ಥರ ನೋಡಿದ್ದೇನೆ. ಆದರೆ ಒಂದು ಜಾಗದಲ್ಲಿ ಉಪ್ಪಿನ ಕುದುರು ಅಂತ ಜಾಗದಲ್ಲಿ ಅವನು ಬಂಡ್ ಅಂತ ಏನು ಹೇಳ್ತೀವಿ ಬಂಡ್ ಏರಿಕೆ ಮಾಡಿದ್ದ. ಏರಿಕೆ ಬಂಡ್ ಸುತ್ತನೂ ಸಹ ಅವನೇ ಕಾಂಡ್ಲಗಳನ್ನು ನೆಟ್ಟು ಬೆಳೆದಿದ್ದ. ನಾನು ಅವನು ಅಲ್ಲಿ ಹೋಗಿ ಕೇಳಿದೆ, ಅಲ್ಲ ಎಲ್ಲರೂ ಸಹ ಕಾಂಡ್ಲವನ್ನು ತೆಗೆದು ನೀವು ಈ ಥರ ಸೀಗಡಿ ಕೃಷಿ ಮತ್ತೊಂದು ಮಾಡ್ತಾರೆ, ನೀನು ಕಾಂಡ್ಲವನ್ನು ನೆಟ್ಟು ಸೀಗಡಿ ಕೃಷಿ ಮಾಡ್ತಾ ಇದೆಯಾ, ಯಾತಕ್ಕಾಗಿ ಮಾಡ್ತಿದ್ದೀರಾ ಅಂತೇಳಿ ಅವನು ಸಾಕಷ್ಟು ನನಗೆ ಅರಿವು ಮೂಡಿಸ್ದ. ನೋಡಿ, ಕಾಂಡ್ಲ ಗಿಡಗಳು ನಾನು ಯಾಕೆ ನೆಡ್ತಿದ್ದೀನಿ ಅಂತಂದರೆ, ನಾನೇನೀಗ ಮಣ್ಣಿನಿಂದ ದಿಬ್ಬಗಳು ಮಾಡಿದ್ದೇನೆ, ಬಂಡ್ಸ್ ಅಂತ ಏನು ಮಾಡಿದ್ದೇನೆ, ಅದ್ರದ್ದು ಸ್ಟೆಬಿಲಿಟಿ ಅದು ಗಟ್ಟಿಯಾಗಿ ಇರಬೇಕು ಅಂತಂದರೆ ಈ ಬೇರುಗಳು ಅಷ್ಟು ನೆಟ್ವರ್ಕ್ ಆಗಿ ಬೆಳೆಯೋದ್ರಿಂದ ಅದು ಹಿಡಿದಿಟ್ಕೊಳುತ್ತೆ ಸತ್ತನು ಸಹ. ಮತ್ತು ಅದರಿಂದ ಎಲೆಗಳೇನು ಬೀಳ್ತವೆ, ನಿತ್ಯರ್ಧೂರಣ ಅಂತ ಹೇಳಿದೆ, ಆ ಎಲೆಗಳು ನೀರಿಗೆ ಬಿದ್ದು ಆ ನೀರು ಅದು ಡೆಟ್ರೈಟಸ್ ಫುಡ್ ಚೈನ್ ಅಂತ ಹೇಳಿದೆ, ಆ ಡೆಟ್ರೈಟಸ್ ಫುಡ್ ಚೈನ್ ಅದು ಕೊಳತು ಅದರಿಂದ ಬರುವಂಥ ಕ್ರಿಮಿಕೀಟಗಳಾಗಲಿ ಮತ್ತು ಅಥವಾ ಫೈಟೋಪ್ಲಾಂಕ್ಟನ್ಸ್ ಅಂತ ಹೇಳ್ತೀವಿ, ಅದು ನನ್ನ ಇದಕ್ಕೆ ಸೀಗಡಿಗೆ ಆಹಾರವಾಗ್ತದೆ. ಸೊ ಹಾಗಾಗಿ ಅದು ನನಗೆ ಉಪಯೋಗ ಆಗ್ತದೆ. ಮೂರನೇದವನು ಹೇಳ್ದ, ನನಗೆ ಸಾಕಷ್ಟು ಏನದು ಕಳ್ಳತನ ಆಗ್ತಾ ಇತ್ತು ರಾತ್ರಿ ಸಮಯದಲ್ಲಿ. ನದಿ ಪಕ್ಕದಲ್ಲೇ ಇದೆ, ಅದು ನದಿಯಿಂದ ಬಂದು ಜನ ಸೀಗಡಿ ಹಿಡ್ಕೊಂಡು ಒಳ್ಳೆ ಬಂದಾಗ ಸೀಗಡಿ ಹಿಡ್ಕೊಂಡು ಹೋಗ್ತಾ ಇದ್ರು. ಇದು ನನ್ನ ಬೇಲಿಯಾಗಿ ನಿರ್ಮಾಣಗೊಂಡಿದೆ, ನ್ಯಾಚುರಲ್ ಬೇಲಿಯಾಗಿ ನಿರ್ಮಾಣಗೊಂಡಿದೆ, ಇದರೊಳಗಡೆ ನುಸುಳಿಕ್ಕೆ ಯಾರೂ ಆಗೋದಿಲ್ಲ. ಹಾಗಾಗಿ ನಾನು ಒಂದು ಕ್ಯಾಮ್ರಾ ಸಿ ಸಿ ಕ್ಯಾಮ್ರಾ ಹಾಕಿದ್ದೇನೆ, ಹಾಗಾಗಿ ನನಗೆ ಫುಲ್ ರಕ್ಷಣೆ ಸಿಕ್ಕಿದೆ, ಇನ್ಯಾರೂ ಬರೋಕ್ಕೆ ಚಾನ್ಸ್ ಇಲ್ಲ ಇಲ್ಲಿ ಅಂತೇಳಿ. ಸೊ ನಾನಾ ಥರದ್ದು ಕೃಷಿಕರಿಗೂ ಗೊತ್ತು, ಮೀನುಗಾರರಿಗೂ ಗೊತ್ತು, ಅದರ ಆಗಿರೋಂಥ ಅದರಿಂದ ಲಾಭಗಳೇನು, ಅದರದ ಉಪಯೋಗಗಳೇನು. ಆದರೆ ನಾವು ಅದನ್ನು ಜನರಿಗೆ ಎಲ್ಲರಿಗೂ ತಲುಪಿಸ್ಬೇಕು. ತಲುಪಿಸಿ ಎಲ್ಲರೂ ಸಹ ಏನು ಮೀನುಗಾರಿಕೆ ಜೊತೆ ಜೊತೆಯಲ್ಲಿ ಈ ಕಾಂಡ್ಲವನ್ನೂ ಸಹ ಬೆಳೆಸ್ಕೊತಾ ಹೋದರೆ, ಕಾಂಡ್ಲವನಕ್ಕೂ ಉತ್ತೇಜನ ಕೊಡ್ತಾ ಹೋದರೆ ಮತ್ತೆ ಮೀನುಗಾರಿಕೆ ಬೆಳೀತದೆ, ಸಂತಾನೋತ್ಪತ್ತಿ ಕೇಂದ್ರಗಳು ಬೆಳೀತವೆ. ಹಾಗಾಗಿ ಎಲ್ಲದಕ್ಕೂ ಆಸರೆ ಆಗ್ತದೆ, ಅದು ಯಾವುದೇ ಥರದ ಮಾರಕ ಅಲ್ಲ, ಇದು ಪೂರಕವಾಗಿ ಮಾಡುವಂತಹ ಕೆಲಸ ಆಗಿರೋದ್ರಿಂದ ಎಲ್ಲ ಕೃಷಿಕರು ಮತ್ತು ಮೀನುಗಾರರಲ್ಲಿ ಅದೊಂದು ಕಾಳಜಿ ಒಂದು ಮುಖ್ಯ. ಯಾಕೆಂದರೆ ಒಬ್ಬ ಮೀನುಗಾರ, ನಿಜವಾದ ಮೀನುಗಾರ, ಏನು ಟ್ರೆಡಿಷನಲ್ ಫಿಷರ್ಮೆನ್ ಅಂತೀವಿ, ಅವನಿಗೆ ಮ್ಯಾಂಗ್ರೂ ಯಾತಕ್ಕೆ ಬೇಕು ಅಂತ ಗೊತ್ತಿದೆ, ಮ್ಯಾಂಗ್ರೂಯಿಂದ ಲಾಭ ಏನಂತ ಗೊತ್ತಿದೆ, ಆದರೆ ಬೇರೆಯವ್ರಿಗೆ ಗೊತ್ತಿಲ್ಲ. ಅದು ಎಲ್ಲರಿಗೂ ತಲುಪಿದ್ರೆ ಆಗ ಅದೊಂದು ಕಾಪಾಡುವ ಶಕ್ತಿ ಅಥವಾ ಒಂದು ಅದಕ್ಕೊಂದು ನಾವೇನು ರಕ್ಷಾ ಕವಚವಾಗಿ ನಾವೆಲ್ಲ ನಿಲ್ಬೋದು, ಅದನ್ನು ಸಾಕ್ಬೋದು, ಬೆಳೆಸ್ಬೋದು ಜಾಸ್ತಿ. ಒಳ್ಳೆಯದು ಡಾಕ್ಟರ್ ದಿನೇಶ್ ಕುಮಾರ್ ಅವರೇ. ಮುಖ್ಯವಾಗಿ ಈ ಕಾಂಡ್ಲಾ ವನಗಳ ಪ್ರಾಮುಖ್ಯತೆ ಮತ್ತು ಕಾಂಡ್ಲಾ ವನಗಳನ್ನು ಯಾವ ರೀತಿಯಲ್ಲೆಲ್ಲ ಬೆಳೆಸಬಹುದು, ಬೆಳೆಸಬೇಕು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್, ನಮಸ್ಕಾರ. ಥ್ಯಾಂಕ್ ಯು, ನಮಸ್ಕಾರ. ಇದುವರೆಗೆ ಕಾಂಡ್ಲವನ ಕುರಿತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ದಿನೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು PS ಸೂರ್ಯನಾರಾಯಣ ಭಟ್. ಈಗ ಕೇಳಿರಿ ಕೃಷಿ ಮಾಹಿತಿ. ಬಹುಪದರ ಕೃಷಿ ಸೂಕ್ತ ಬೆಳೆಗಳ ಸಂಯೋಜನೆಯನ್ನು ಮಾಡಿಕೊಳ್ಳುವ ಮೂಲಕ ಭೂಮಿಯಲ್ಲಿ ಗರಿಷ್ಠ ಭೂಮಿಯ ಬಳಕೆಯನ್ನು ಮಾಡಿಕೊಂಡು ಬೆಳೆಯನ್ನು ಬೆಳೆಸುವ ಒಂದು ವಿಧಾನ. ಸಮಯದ ನಿರ್ವಹಣೆ ಮಾಡಲು ಇದು ಸೂಕ್ತವಾದಂಥ ಒಂದು ಪದ್ಧತಿ. ಮೊದಲ ಮಟ್ಟದ ನೆಲದಡಿಯ ಜಾಗದಲ್ಲಿ ಬಳ್ಳಿಗಳು ಬೆಳೆಯುತ್ತವೆ. ಎರಡನೆಯದು ನೆಲಮಟ್ಟದಲ್ಲಿ ಬೇರೆ ಬೇರೆ ಸೊಪ್ಪು ತರಕಾರಿಗಳನ್ನು ಬೆಳೆಸಲಾಗುತ್ತದೆ. ಮೂರನೆಯದು ಬಿದಿರಿನ ಚಪ್ಪರ ಮುಂತಾದವುಗಳಲ್ಲಿ ಇತರ ತರಕಾರಿ ಬಳ್ಳಿಗಳನ್ನು ಬೆಳೆಸುತ್ತಾರೆ. ಈ ತಂತ್ರವು ಒಟ್ಟು ಬಿತ್ತನೆಯ ಭೂಮಿಯನ್ನು ಹೆಚ್ಚಿಸುತ್ತದೆ, ಹಾಗೆಯೇ ವೆಚ್ಚವನ್ನು ತಗ್ಗಿಸುತ್ತದೆ. ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸಿ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸಲು ಕಾರಣವಾಗುತ್ತದೆ. ಸಾಮಾನ್ಯವಾಗಿ ಹಲವು ಸಂಯೋಜನೆಯ ಬೆಳೆಗಳನ್ನು ಇದರಲ್ಲಿ ಬೆಳೆಸಬಹುದು. ಮೊದಲನೆಯದಾಗಿ ಹಾಗಲಕಾಯಿ ಮತ್ತು ಆಲೂಗಡ್ಡೆ. ಹಾಗಲ ಬಳ್ಳಿ ಮತ್ತು ಆಲೂಗೆಡ್ಡೆ ಇದರ ಸಂಯೋಜನೆಯಿಂದ ಬಹುಪದರ ಕೃಷಿಯನ್ನು ಮಾಡಬಹುದು. ಹಾಗಲಕಾಯಿ ಆಗಸ್ಟ್ನಿಂದ ಅಕ್ಟೋಬರ್ನಲ್ಲಿ ಬೆಳೆಯುತ್ತದೆ. ನವೆಂಬರ್ ಡಿಸೆಂಬರಲ್ಲಿ ತೇವಾಂಶ ತಗ್ಗುತ್ತಿದ್ದಂತೆ ಬಳ್ಳಿಯ ಎಲೆಗಳು ಉದುರುತ್ತವೆ. ಆಲೂಗಡ್ಡೆ 6 ತಿಂಗಳ ಬೆಳೆ, ಆಗಸ್ಟ್ನಿಂದ ಫೆಬ್ರವರಿಯವರೆಗೆ. ಹಾಗಲಕಾಯಿಯ ಜೀವನ ಕ್ರಮಕ್ಕೆ ಹೊಂದುವಂತಹ ಬೆಳೆ ಆಲೂಗಡ್ಡೆ. ಇದರ ಜೊತೆ ಹಾಗಲಕಾಯಿಯನ್ನು ಬೆಳೆಸಿ ರೈತರು ಉತ್ತಮ ಲಾಭವನ್ನು ಪಡೆಯಬಹುದು. ಹೆಚ್ಚು ಬೇಡಿಕೆಯ ತರಕಾರಿಯಾದ ಆಲೂಗಡ್ಡೆಯನ್ನು ಹಾಗಲಕಾಯಿಯೊಂದಿಗೆ ಬೆಳೆಸುವುದಾದಲ್ಲಿ ಸಾಮಾನ್ಯ ಅಕ್ಟೋಬರ್ನಲ್ಲಿ ಆಲೂಗಡ್ಡೆಯನ್ನು ಚಪ್ಪರದ ಅಡಿ ಬಿತ್ತಬೇಕು. ಅದಕ್ಕೆ ಬೇಕಾದ ಸೂರ್ಯನ ಬೆಳಕು ನವೆಂಬರ್ ಡಿಸೆಂಬರ್ನಲ್ಲಿ ಸಿಗುತ್ತದೆ. ಆಲೂಗಡ್ಡೆಯನ್ನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಯ್ಲು ಮಾಡಬಹುದು. ಹೀಗೆ ಸೂಕ್ತ ರೀತಿಯಲ್ಲಿ ಜಾಗ ಮತ್ತು ನಿರ್ವಹಣೆಯನ್ನು ಇದರಿಂದ ಮಾಡಬಹುದು. ಇನ್ನೊಂದು ಜೊತೆಯ ಬೆಳೆ ತೊಂಡೆಕಾಯಿ ಮತ್ತು ಕೆಸುವಿನ ಗೆಡ್ಡೆ. ತೊಂಡೆಕಾಯಿ ಸಾಂಪ್ರದಾಯಿಕ ಬಳ್ಳಿಯಾಗಿದ್ದು ಇದನ್ನು ವಾಣಿಜ್ಯವಾಗಿ ಕೂಡ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಬೆಳೆಸಲಾಗುತ್ತದೆ. ಇದರ ಜೊತೆ ಕೆಸುವಿನ ಗೆಡ್ಡೆಯನ್ನು ಬೆಳೆಯುವ ಒಂದು ಪ್ರಯೋಗ ನಡೆದಿದೆ. ಇವೆರಡು ಖಾರಿಫ್ ಬೆಳೆಗಳು. ಇವುಗಳ ಸಂಯೋಜನೆಯನ್ನು ಮಾಡುವ ಮೊದಲು ಸೂರ್ಯರಶ್ಮಿಯ ಲಭ್ಯತೆ ಹಾಗೆಯೇ ಮಣ್ಣಿನ ಗುಣಗಳನ್ನು ಗಮನಿಸಬೇಕಾಗುತ್ತದೆ. ತೊಂಡೆಕಾಯಿ ನೀರನ್ನು 15-18 ದಿನಗಳವರೆಗೆ ತಡೆಯಬಲ್ಲ ಬೆಳೆ. ಕೆಸುವಿಗೆ ಹೆಚ್ಚು ಸೂರ್ಯರಶ್ಮಿ ಬೇಕಾಗಿಲ್ಲ. ಈ ಪ್ರಯೋಗದಲ್ಲಿ ಹೆಚ್ಚು ಲಾಭವನ್ನು ರೈತರು

ಸರ್ಕಾರ.